ಕರ್ನಾಟಕ ಆಗ್ನೇಯ ಪದವೀಧರರ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕರಡು ಮತದಾರರ ಪಟ್ಟಿಯನ್ನು ಚುನಾವಣಾ ಆಯೋಗ ನವೆಂಬರ್ 25ರಂದು ಪ್ರಕಟಿಸಿದೆ. ಅರ್ಹ ಮತದಾರರು ತಮ್ಮ ಹಕ್ಕು ಮತ್ತು ಆಕ್ಷೇಪಣೆಗಳನ್ನು ಡಿಸೆಂಬರ್ 10ರ ಒಳಗೆ ಸಲ್ಲಿಸಲು ಕಾಲಾವಕಾಶ ನೀಡಲಾಗಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಡಾ ಎಂ ಆರ್ ರವಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮನ್ ಕಿ ಬಾತ್ನಲ್ಲಿ ಕರ್ನಾಟಕದ ಜೇನು ಕೃಷಿ ಕುರಿತು ಪ್ರಧಾನಿ ಮೆಚ್ಚುಗೆಗೆ ಜೇನು ಕೃಷಿಕರು ಹರ್ಷ. ಕಾರವಾರದ ಯುದ್ದನೌಕೆ ಸಂಗ್ರಹಾಲಯದ ಬಗ್ಗೆ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ಪ್ರಸ್ತಾಪ. ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟ ತಾಂತ್ರಿಕ ಲೋಪದೋಷ ಶೀಘ್ರ ನಿವಾರಣೆ, ಸಚಿವ ಸತೀಶ್ ಜಾರಕಿಹೊಳಿ. ಹಾಗೂ ಲಕ್ನೋದಲ್ಲಿ ನಡೆದ 19ನೇ ರಾಷ್ಟೀಯ ಜಾಂಬೂರಿಯಲ್ಲಿ ಕರ್ನಾಟಕ ಸ್ಕೌಟ್ಸ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗಳಿಂದ ಉತ್ತಮ ಸಾಧನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ. ಇನ್ನೂ ಬಂದಿಲ್ಲ, ಬಿಲ್ ತುಂಬಿಸೋ ಮೊದ್ಲು ಬರ್ಬೋದಲ್ವಾ? ಸೊ ಗರ್ಲ್ಸ್, ಏನ್ ಮಾಡ್ತಿದ್ದೀರಾ? ಬಿಲ್ ಮಾಡ್ತಿದ್ದಾರೆ. ಸರಿ, ನಿನ್ ಕಾರ್ಡ್ ಕೊಡು, ಪಿನ್ ಕೊಡು. ಆರ್ಬಿಐ ಹೇಳ್ತಾ ಇದೆ, ನಿಮ್ಮ ಪಿನ್, ಒಟಿಪಿ, ಸಿವಿವಿ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರಿಗೂ ಕೊಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ. ಇದೇನು ತಿನ್ನುವುದರ ಚಾಂಪಿಯನ್ಶಿಪ್ ಇತ್ತಾ? ಆರ್ಬಿಐ ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕಾರ್ಯಕ್ರಮ ಕೃಷಿರಂಗ. ನಮಸ್ಕಾರ ಡಾಕ್ಟರ್ ಉಷಾ ರವೀಂದ್ರ ಅವರೇ. ನಮಸ್ತೆ ಜಗದೀಶ್ ಅವರೇ. ರಾಗಿ ನಮ್ಮ ಮುಖ್ಯವಾದಂತಹ ಆಹಾರದ ಬೆಳೆ, ಇದನ್ನ ಬಡ ಜನರ ಮಿತ್ರ ಅಂತಾನೆ ಹೇಳ್ಬೋದು. ಖಂಡಿತವಾಗಿ ಎಲ್ಲಾ ಶ್ರಮಜೀವಿಗಳು ಬಯಸುವಂತ ಆಹಾರ. ತಾವಿವತ್ತು ಈ ರಾಗಿಯಲ್ಲಿರುವಂತ ಪೌಷ್ಟಿಕಾಂಶಗಳು ಮತ್ತೆ ಈ ರಾಗಿಯನ್ನು ಬಳಸ್ಕೊಂಡು ಮನೆಯಲ್ಲಿ ನಾವು ಯಾವ್ಯಾವ ಪದಾರ್ಥಗಳನ್ನು ತಯಾರಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕು. ಮೊದಲನೇದಾಗಿ ಈ ರಾಗಿ ವಿಶೇಷತೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಸಾಮಾನ್ಯವಾಗಿ ಕೇಳುವಂತ ಒಂದು ಪದ ಏನಪ್ಪಾ ಅಂದ್ರೆ, ರಾಗಿ ತಿಂದವ ನಿರೋಗಿ ಅನ್ನೋದನ್ನ ಎಲ್ಲ ಕಡೆ ಕೇಳುವಂತ ಒಂದು ನುಡಿಗಟ್ಟು. ಅಂದ್ರೆ ಈ ಒಂದು ಶಬ್ದದಲ್ಲೇ ನಾವು ಅದರ ವಿಶೇಷತೆಯನ್ನ ಕಂಡ್ಕೊಂಡ್ಬಿಡಬಹುದು. ಉದಾಹರಣೆಗೆ ಭಾರತದಲ್ಲಿ ಇಷ್ಟೆಲ್ಲ ನಾವು ಬೆಳೆನ ಬೆಳೆದ್ರು, ಆಹಾರದ ಒಂದು ಭದ್ರತೆಯನ್ನು ನಮ್ಮನ್ನ ಬಾಧಿಸ್ತಾನೇ ಇದೆ. ಆಹಾರದ ಭದ್ರತೆ ಜೊತೆಗೆ ಪೋಷಕಾಂಶಗಳ ಅಭದ್ರತೆ, ಅಂದ್ರೆ ನ್ಯೂಟ್ರಿಷನಲ್ ಇನ್ಸೆಕ್ಯೂರಿಟಿ ಅಂತ ಏನ್ ಹೇಳ್ತೀವಿ. ನಮಗೆ ಊಟ ಮಾಡ್ಲಿಕ್ಕೆ ಆಹಾರ ಇದ್ರೂ ಕೂಡ ನಮಗೆ ಬೇಕಾದಂತ ಪೌಷ್ಟಿಕಾಂಶಗಳು ಸಿಗ್ತಾ ಇಲ್ಲ ಆಹಾರದಲ್ಲಿ. ಹಾಗಾಗಿ ಅಂತವ್ರಿಗೆ ಕಿರುಧಾನ್ಯಗಳು, ಉದಾಹರಣೆಗೆ ರಾಗಿ ಇರ್ಬೋದು, ನವಣೆ ಇರ್ಬೋದು, ಸಾಮೆ ಇರ್ಬೋದು, ಈ ಎಲ್ಲ ಧಾನ್ಯಗಳ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ವಿಶೇಷವಾದ ಕಾಳಜಿ ಬರ್ತಾ ಇದೆ. ಸೊ ಈ ಒಂದು ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ನಾವು ತಗೊಂಡ್ರೆ ರಾಗಿ ಒಂದು ಮುಖ್ಯ ಬೆಳೆ. ಹಾಗಾಗಿ ರಾಗಿಯ ವಿಶೇಷತೆಯನ್ನ ನಾನು ಖಂಡಿತವಾಗಿ ಒತ್ತಿ ಹೇಳ್ತೇನೆ. ಇಲ್ಲೇನಂತಂದ್ರೆ ರಾಗಿ ಅಂದ ತಕ್ಷಣ ನಮ್ಗೆಲ್ಲ ಕಣ್ಣೆದುರಿಗೆ ಬರುವಂತದ್ದು ಅದರ ಗಾಢವಾದ ಕಂದು ಬಣ್ಣ. ಹಾಗಾಗಿ ಅದು ಎಷ್ಟೆಲ್ಲ ಪೌಷ್ಟಿಕಾಂಶಗಳನ್ನ ಅದು ಒಳಗೊಂಡಿದ್ರು ಕೂಡ ಆ ಕಂದು ಬಣ್ಣದಿಂದಾಗಿ ಬಹಳಷ್ಟು ಜನ, ಅದರಲ್ಲೂ ನಗರವಾಸಿಗಳು, ಯುವ ಜನರು ರಾಗಿನ ಬಳಕೆ ಮಾಡ್ಲಿಕ್ಕೆ ಸ್ವಲ್ಪ ಹಿಂಜರಿತಾ ಇದ್ದಾರೆ. ಇದ್ರದ್ದು ಇನ್ನೊಂದು ಪ್ರಾಮುಖ್ಯತೆ ಏನಂತಂದ್ರೆ, ರಾಗಿಯಲ್ಲಿ ಉತ್ತಮವಾದಂತ ಸಸಾರಜನಕದ ಅಂಶ ಅಂದ್ರೆ ಪ್ರೋಟೀನ್ ಅಂಶ ಇದೆ. ಮತ್ತೆ ಸಕ್ಕರೆ ಕಾಯಿಲೆ ಇರುವಂತವ್ರು, ಈಗ ಪ್ರತಿಯೊಬ್ಬರ ಮನೆಯಲ್ಲೂ ಸಕ್ಕರೆ ಕಾಯಿಲೆ ಇರೋ ನಾವು ನೋಡೇ ನೋಡ್ತೀವಿ ಜಗದೀಶ್ವರೇ. ಸೊ ರಾಗಿಯಲ್ಲಿ ಸಕ್ಕರೆ ಅಂಶ ಇಲ್ಲ ಅಂತಲ್ಲ, ಆದ್ರೆ ಇದರಲ್ಲಿರುವಂತ ಸಕ್ಕರೆ ಅಂಶ ನಮಗೆ ಬೇಗನೆ ನಮ್ಮ ರಕ್ತಕ್ಕೆ ಸೇರ್ಪಡೆ ಆಗೋದಿಲ್ಲ, ನಿಧಾನವಾಗಿ ಬಿಡುಗಡೆ ಆಗುತ್ತೆ. ಅದ್ರ ಜೊತೆಗೆ ಇದರಲ್ಲಿ ನಾರಿನಂಶ ಹೇರಳವಾಗಿದೆ. ಈಗ ನಾವು ಅಕ್ಕಿನ ತೆಗೆದುಕೊಂಡ್ರೆ ಪಾಲಿಶ್ ಮಾಡ್ತೀವಿ, ಪಾಲಿಶ್ ಮಾಡ್ತಾ ಮಾಡ್ತಾ ಅದರಲ್ಲಿರುವಂತ ಬ್ರಾನ್ಸ್ ಇರ್ಬೋದು, ಮೇಲ್ಗಡೆ ಎಲ್ಲಾ ಒಂದು ಪದರನ್ನು ತೆಗೆದು ಬಿಡ್ತೀವಿ. ರಾಗಿಯಲ್ಲಿ ಏನಂದ್ರೆ ಇಡೀ ಕಾಳನ್ನ ನಾವು ಮಿಲ್ ಮಾಡ್ತೀವಿ. ಹಾಗಾಗಿ ಇದರಲ್ಲಿರುವಂತ ನಾರಿನಂಶ ಹಾಗೆ ಇರೋದ್ರಿಂದ ಸಕ್ಕರೆ ಅಂಶ ಬೇಗನೆ ವೃದ್ಧಿ ಆಗೋದಿಲ್ಲ, ಪಚನ ಆಗ್ಲಿಕ್ಕೆ ಇದು ಜಾಸ್ತಿ ಸಮಯನ ತೆಗೆದುಕೊಳ್ಳುತ್ತೆ. ಮತ್ತೆ ನಾರಿನಂಶದ ಇನ್ನೊಂದು ಪ್ರಾಮುಖ್ಯತೆ ಏನಂತಂದ್ರೆ ಮಲಬದ್ಧತೆಯನ್ನು ಕಡಿಮೆ ಮಾಡುವಂಥದ್ದು ಮತ್ತು ಜೀರ್ಣಕ್ರಿಯೆ ಸರಾಗವಾಗಿ ಆಗಲಿಕ್ಕೆ ಸಹಕಾರ ಆಗಂಥದ್ದು. ಹಾಗಾಗಿ ಇವತ್ತು ನೋಡಿ, ನಾವು ಎಲ್ಲ ಒಂದು ಬೀದಿ ಬದಿಯಲ್ಲಿ ತಿನ್ನಂತ ಮಕ್ಕಳು ಇವತ್ತು ದೇಹ ತೂಕ ನೋಡ್ತೀವಿ ನಾವು. ವಯಸ್ಕರು ಆ ಮಾತು ಆಚೆಗಿರ್ಲಿ, ಶಾಲಾ ಮಕ್ಕಳಲ್ಲೇ ನಾವು ಇವತ್ತು ಒಬೆಸಿಟಿ ಅಂದ್ರೆ ಹೆಚ್ಚಿನ ದೇಹ ತೂಕನ ನಾವು ಕಾಣಿಸ್ತೀವಿ. ಹಾಗಾಗಿ ಅಂತ ಎಲ್ಲ ಜನರಿಗೂ ಕೂಡ ರಾಗಿ ಒಂದು ಒಳ್ಳೆ ಆಹಾರ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಮತ್ತೆ ಇನ್ನೊಂದು ಪ್ರಮುಖವಾದ ಅಂಶ ಅಂತಂದ್ರೆ, ಈಗ ಎಣ್ಣೆ ನಾವು ತಿನ್ನಲೇಬಾರದು ಅಂತಲ್ಲ, ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಕೆಲವು ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತೀವಿ, ಕೊಬ್ಬಿನ ಒಂದು ಆಮ್ಲಗಳು, ಅವು ಕೂಡ ರಾಗಿಯಲ್ಲಿ ಅತ್ಯಂತ ಉತ್ಕೃಷ್ಟವಾದದ್ದು ಇದಾವೆ. ನಾವೆಲ್ಲ ಬೇರೆ ಆಹಾರ ಧಾನ್ಯಗಳಿಗೆ ಹೋಲಿಸ್ಕೊಂಡ್ರೆ ರಾಗಿಯಲ್ಲಿ ತುಂಬಾ ಒಳ್ಳೆ ಗುಣಮಟ್ಟದ ಫ್ಯಾಟಿ ಆಸಿಡ್ಸ್ ಇದಾವೆ. ಜೊತೆಗೆ ಈ ಫ್ಯಾಟಿ ಆಸಿಡ್ಸ್ ನಮ್ಗೆ ಏಕಪ್ಪ ಬೇಕು ಅನ್ನೋದಾದ್ರೆ, ನಮ್ಮ ಚರ್ಮ ಇವತ್ತು ಸೌಂದರ್ಯ ಕೂಡ ಒಂದು ಪ್ರಮುಖ ಒಂದು ಅಂಶ ಆಗಿದೆ. ಹಾಗಾಗಿ ನಮ್ಮ ಚರ್ಮದ ಆರೋಗ್ಯಕ್ಕೆ ಮತ್ತೆ ಮುಖ್ಯವಾಗಿ ಮೆದುಳಿನ ಆರೋಗ್ಯಕ್ಕೆ, ಯಾಕಂದ್ರೆ ನಾವೆಲ್ಲ ಬಯಸೋದು ಇವತ್ತು ನಮ್ಮ ಮಕ್ಕಳು ಅತ್ಯಂತ ಬುದ್ಧಿವಂತರಾಗಿರ್ಬೇಕು, ಹೆಚ್ಚಿನ ಮಾರ್ಕ್ಸ್ ಅನ್ನ ತೆಗಿಬೇಕು ಅನ್ನೋದು. ಹಾಗಾಗಿ ಮೆದುಳಿನ ವಿಕಾಸಕ್ಕೂ ಕೂಡ ಈ ಫ್ಯಾಟಿ ಆಸಿಡ್ಸ್ ಬೇಕಾಗ್ತವೆ. ಮತ್ತೆ ಇಲ್ಲಿ ಇನ್ನೊಂದು ಹೇಳ್ತೀನಿ ನಾನು, ರಾಗಿಯ ಒಂದು ಪೋಷಕಾಂಶ ಅಂತ ಬಂದಾಗ ಇದರಲ್ಲಿ ಇದೆ ಬಿಡಿ, ಕಾರ್ಬೋಹೈಡ್ರೇಟ್ಸ್ ಇದೆ, ಈಗ ಕೊಬ್ಬಿನ ಅಂಶ ಇದೆ, ಪ್ರೋಟೀನ್ ಅಂಶ ಇದೆ, ತೇವಾಂಶ ಇದೆ, ಇದೆಲ್ಲನೂ ಬದಿಗಿಟ್ಟಾಗ ನಾನು ಒತ್ತಿ ಹೇಳಿದ್ದು ನಾರಿನಂಶ. ಅದಲ್ದೇನೆ ಇನ್ನು ಎರಡು ವಿಶೇಷವಾದ ಅಂಶಗಳೇನಪ್ಪ ಅಂದ್ರೆ ಕಬ್ಬಿಣ ಮತ್ತೆ ಸುಣ್ಣದಂಶ. ನೀವು ಕೇಳ್ಬೋದು, ಕಬ್ಬಿಣ ಮತ್ತೆ ಸುಣ್ಣದಂಶ ಯಾಕೆ ಮೇಡಮ್ ಬೇಕು ಅಂತ. ಹೌದು, ಇದರ ಒಂದು ಪ್ರಾಮುಖ್ಯತೆ ಏನು ಅಂತ. ಇಲ್ಲಿ ನೋಡಿ, ಈಗ ಸುಣ್ಣದ ಒಂದು ಅವಶ್ಯಕತೆ ಏನಕ್ಕಪ್ಪ ಅಂದ್ರೆ, ನಮ್ಮ ಹಲ್ಲುಗಳು ಸುಂದರವಾಗಿರ್ಬೇಕು ಮತ್ತೆ ತುಂಬಾ ದಿವಸ ನಾವು ಆರೋಗ್ಯವಂತರಾಗಿರ್ಬೇಕು, ಹಲ್ಲಿನ ಆರೋಗ್ಯ ಗಟ್ಟಿಯಾಗಿರ್ಬೇಕು. ಮತ್ತೆ ಮೂಳೆಗಳು ಅದರಲ್ಲಿ, ನಾವು ಇತ್ತೀಚೆಗೆ 40-45 ವರ್ಷಕ್ಕೆಲ್ಲ ಆಸ್ಟಿಯೋಪೊರೋಸಿಸ್ ಅನ್ನೋದು, ಮೂಳೆಗೆ ಸಂಬಂಧಿಸಿದ ಮಂಡಿ ನೋವು ಅನ್ನೋದು ಅಂತ ಒಂದು ರೋಗಗಳನ್ನ ನಾವು ಕಾಣ್ತೀವಿ, ಈಗ ಯುವ ಜನರಲ್ಲೇ ನೋಡ್ತಾ ಇದೀವಿ. ಹಾಗಾಗಿ ಈ ರಾಗಿಯಲ್ಲಿರುವಂತಹ ಸುಣ್ಣದಂಶ ಮತ್ತೆ ಕಬ್ಬಿಣದಂಶ, ಕಬ್ಬಿಣದಂಶ ಏನಂದ್ರೆ ನಮ್ಮ ರಕ್ತಹೀನತೆಯನ್ನ ಹೋಗಲಾಡಿಸುವಲ್ಲಿ ವಿಶೇಷ ಒಂದು ಪಾತ್ರ ವಹಿಸುತ್ತೆ. ಹಾಗಾಗಿ ಇವೆರಡೂ ಕೂಡ ರಾಗಿಯಲ್ಲಿ ಹೇರಳವಾಗಿದೆ. ಅಂದ್ರೆ ನೀವು ಹೇಳ್ಬೋದು, ಒಂದು ಮುಷ್ಟಿ ಕಾಳನ್ನ ನಾವು ತಗೊಂಡ್ರೆ ಅದು ಪರಿಪೂರ್ಣವಾಗಿ ನಮಗೆ ಬೇಕಾಗಿರುವಂತಹ ಹಲವಾರು ಪೌಷ್ಟಿಕಾಂಶಗಳನ್ನ ನಮಗೆ ಒದಗಿಸುತ್ತೆ. ಅಂದ್ರೆ ರಾಗಿಯಲ್ಲಿರುವಂತಹ ಮುಖ್ಯ ಪೌಷ್ಟಿಕಾಂಶಗಳು ಯಾವ್ಯಾವ ಅಂತ ಅದು ಒಂದು ಸಣ್ಣ ಪಟ್ಟಿ ಹೇಳ್ಬಿಡ್ತೀನಿ ನಾನು ನಿಮಗೆ. ಮುಖ್ಯವಾಗಿ ತಗೊಂಡ್ರೆ ಪ್ರೋಟೀನ್ ಅಂಶ ತುಂಬಾ ಒಳ್ಳೆ ಪ್ರಮಾಣದಲ್ಲಿ, ಅಂದ್ರೆ 7% ಒಂದು 100 ಗ್ರಾಮಿಗೆ 7% ಇರುತ್ತೆ ಪ್ರೋಟೀನ್ ಅಂಶ ಸಿಗ್ತದೆ. ಕೊಬ್ಬಿನ ಅಂಶ ಇದೆ, ಹಾಗೆ ಲವಣಾಂಶಗಳಿದಾವೆ. ಮತ್ತೆ ನಾವು ವಿಶೇಷವಾಗಿ ಒತ್ತು ಕೊಡ್ತಾ ಇರೋದು ಇಲ್ಲಿ ನಾರಿನಂಶ ಮತ್ತೆ ಕಾರ್ಬೋಹೈಡ್ರೇಟ್ಸ್, ಕಾರ್ಬೋಹೈಡ್ರೇಟ್ಸ್ ಶರ್ಕರ ಪಿಷ್ಟಗಳು. ಸೊ ಇಲ್ಲೂ ಕೂಡ ಇದು ಕಾರ್ಬೋಹೈಡ್ರೇಟ್ ಕಂಟೆಂಟ್ ಅನ್ನು ನೋಡಿನೇ ನಮ್ಮ ಇವತ್ತು ಏನ್ ಹೇಳ್ತೀವಿ ಡಯಾಬಿಟಿಸ್ ಅಂತ ಏನ್ ಹೇಳ್ತೀವಿ, ಮತ್ತೆ ರಕ್ತದೊತ್ತಡ ಇರಂತವ್ರೆ, ಅವರೆಲ್ಲಾನು ರಾಗಿ ಕಡೆ ವಾಲ್ತಿರೋದು ಈ ಅಂಶಗಳಿಂದಾಗಿ. ಇದಲ್ದೇನೆ ಬಿ ಗುಂಪಿನ ಜೀವಸತ್ವಗಳು ನೋಡಿ, ಸಾಮಾನ್ಯವಾಗಿ ಬಾಯಿ ಹುಣ್ಣ ಆದ ತಕ್ಷಣ ನಾವು ಡಾಕ್ಟರ್ ಹತ್ರ ಹೋಗ್ಬಿಟ್ಟು, ಡಾಕ್ಟರ್ ಬಾಯಲ್ಲೆಲ್ಲ ಹುಣ್ಣಾಗಿದೆ, ನಮ್ಗೆ ಬಿ ಕಾಂಪ್ಲೆಕ್ಸ್ ಮಾತ್ರೆ ಕೊಡಿ, ಅಥವಾ ಊಟ ಮಾಡ್ಲಿಕ್ಕೆ ಆಗ್ತಿಲ್ಲ, ಖಾರ ತಿನ್ಲಿಕ್ಕೆ ಆಗ್ತಿಲ್ಲ ಅಂತ. ಸೊ ಅದ್ರಲ್ಲಿ ಏನಪ್ಪಾ ನಮ್ಗೆಲ್ಲ ಬೇಕಾಗಿರುವಂತದ್ದು, ಈಗ ಥಯಾಮಿನ್, ರೈಬೋಫ್ಲೋವಿನ್, ನಯಾಸಿನ್ ಎಲ್ಲವೂ ಸೇರಿದಂತ ಮಾತ್ರೆ ನಮಗೆ ಕೊಡ್ತಾರೆ. ಅವನ್ನೆಲ್ಲ ಮಾತ್ರೆಗಳನ್ನ ಆಚೆಗಿಟ್ಟು ನಾವು ನಮ್ಮ ದಿನನಿತ್ಯದಲ್ಲಿ ರಾಗಿಯನ್ನು ಸೇವಿಸಿದ್ರೆ ಸಾಕು, ನಾವು ಆರೋಗ್ಯದಿಂದ ಇರಬಹುದು. ಸೊ ಎಲ್ಲ ಅಂಶಗಳು ರಾಗಿಯಲ್ಲಿ ನೋಡ್ತೀವಿ. ಮತ್ತೆ ಇನ್ನು ರಾಗಿಯಲ್ಲಿರುವ ಖನಿಜಾಂಶಗಳನ್ನ ತಗೊಂಡ್ರೆ ನೀವು, ಸುಣ್ಣ ಇದೆ, ರಂಜಕ ಇದೆ, ಕಬ್ಬಿಣ ಇದೆ, ಪೊಟ್ಯಾಸಿಯಂ ಇದೆ, ಮತ್ತೆ ಇತ್ತೀಚೆಗೆ ಒಂದು ಸಕ್ಕರೆ ಕಾಯಿಲೆಯವರಲ್ಲಿ ವಿಶೇಷ ಒಂದು ಕೆಲಸ ಮಾಡುವಂತ ಇನ್ನೊಂದು ಲವಣ ಅಂತಂದ್ರೆ ಖನಿಜಾಂಶ ಅದರಲ್ಲಿನು, ಅದಂದ್ರೆ ಜಿಂಕ್ ಅಥವಾ ಸತು ಅಂತ ಏನ್ ಹೇಳ್ತೀವಿ, ಇದು ಕೂಡ ಇವತ್ತು ಒಂದು ಆಂಟಿ ಆಕ್ಸಿಡೆಂಟ್ ಅಂತ ಕರಿತೀವಿ ನಾವು ಇವನ್ನೆಲ್ಲ. ಹಾಗಾಗಿ ರೋಗನ ಹೊಡೆದೋಡಿಸುವಲ್ಲಿ ಈ ಆಂಟಿ ಆಕ್ಸಿಡೆಂಟ್ಗಳೇನಿದಾವೆ ವಿಶೇಷವಾದ ಕೆಲಸ ಮಾಡ್ತವೆ. ಅವೆಲ್ಲ ಹೆಚ್ಚಾಗಿರುವುದು ಏಕದಳ ಧಾನ್ಯಗಳಲ್ಲಿ, ಮತ್ತೆ ದ್ವಿದಳ ಧಾನ್ಯದಲ್ಲಿ ಇಲ್ಲ ಅಂತಲ್ಲ, ಆದ್ರೆ ಮೇಲೆ ಸಿಪ್ಪೆಗಳಲ್ಲಿ ಅದು ಜಾಸ್ತಿ ಇರ್ತದೆ. ಹಾಗಾಗಿ ನಾವು ಆದಷ್ಟು ಸಂಸ್ಕರಣೆನ ಕಡಿಮೆ ಮಾಡಿದ್ರೆ ಬಹಳ ಒಳ್ಳೇದು. ಇಷ್ಟೆಲ್ಲ ಪೌಷ್ಟಿಕಾಂಶಗಳನ್ನ ರಾಗಿ ಹೊಂದಿದೆ ಖಂಡಿತವಾಗಿ, ಅದರಿಂದ ಇದರ ಬಳಕೆ ಕಡೆಗೆ ನಾವು ಹೆಚ್ಚು ಗಮನವನ್ನ ಕೊಡಬೇಕಾಗಿದೆ. ಅಂದ್ರೆ ಈ ರಾಗಿಯನ್ನ ನಾವು ಬಳಕೆ ಮಾಡ್ಕೋಬೇಕು, ಅದಕ್ಕಾಗಿ ಯಾವ್ಯಾವ ರೀತಿಯ ಸಂಸ್ಕರಣಾ ವಿಧಾನಗಳನ್ನು ಅನುಸರಿಸೋದು ಒಳ್ಳೇದು ಅಂತೀರ? ನೋಡಿ, ಸಾಮಾನ್ಯವಾಗಿ ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ಹೋದ್ರೆ ರಾಗಿನ ತರ್ತಾರೆ, ಸ್ವಚ್ಛ ಮಾಡ್ತಾರೆ, ಮಿಲ್ಲಿಗೆ ಹಾಕ್ಸ್ಬಿಡ್ತಾರೆ, ಹಿಟ್ಟು ಮಾಡ್ಕೊಳ್ತೀವಿ. ಅದನ್ನ ಹಸಿಟ್ಟು ಅಂತ ಸಾಮಾನ್ಯವಾಗಿ ಕರೀತಾರೆ. ಅಂದ್ರೆ ಅವರು ಬಳಸೋದು ಕೂಡ 2-3 ಪದಾರ್ಥಕ್ಕೆ, ಮುದ್ದೆ ಮಾಡ್ತಾರೆ ಇಲ್ಲ ರೊಟ್ಟಿ ಮಾಡ್ಕೊಳ್ತಾರೆ. ಕೆಲವು ಮನೆಗಳಲ್ಲಿ ರಾಗಿ ದೋಸೆ ನಾವು ನೋಡ್ತೀವಿ, ರಾಗಿ ಅಂಬ್ಲಿ ಮಾಡ್ತಾರೆ. ಅಲ್ಲಿ ಹೆಚ್ಚಿನ ಸಂಸ್ಕರಣೆ ಅವಶ್ಯಕತೆ ಇಲ್ಲ. ಆದ್ರೆ ಈಗ ನಮ್ಮ ಜನಕ್ಕೆ, ನಗರ ಜನಕ್ಕೆ, ಮಕ್ಕಳಿಗೆ, ಕಾಲೇಜ್ಗೆ ಹೋಗುವಂತ ಮಕ್ಕಳಿಗೆ ಏನಪ್ಪಾ ಅಂದ್ರೆ, ಬರೀ ಪೌಷ್ಟಿಕಾಂಶ ಇದೆ ತಿನ್ನಿ ಅಂದ್ರೆ ತಿನ್ನೋದಿಲ್ಲ ಅವರು. ಅದು ನೋಟ ಚೆನ್ನಾಗಿರ್ಬೇಕು, ಬಣ್ಣ ಚೆನ್ನಾಗಿರ್ಬೇಕು, ಆಕರ್ಷಕವಾಗಿರ್ಬೇಕು. ಹಾಗಾಗಿ ಇತ್ತೀಚೆಗೆ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿರುವಂತ ಬೇಕರಿ ಮತ್ತು ಮೌಲ್ಯವರ್ಧನ ಕೇಂದ್ರ, ಹಾಗೆ ಮತ್ತೆ ಆಹಾರ ಮತ್ತೆ ಪೋಷಣೆ ಒಂದು ವಿಭಾಗ ಇದೆ, ಎಲ್ಲರೂ ಸೇರಿ ಸಂಶೋಧನೆ ಮಾಡಿ ರಾಗಿಯಲ್ಲಿ ಕೂಡ ರಿಫೈನ್ಡ್ ಹಿಟ್ಟನ್ನು ನಾವು ತಯಾರಿಸ್ಬೋದು. ಅಂದರೆ ತುಂಬ ಕಪ್ಪಾಗಿರೋದಿಲ್ಲ ಹಿಟ್ಟು. ಸೊ ಇಲ್ಲೇನಂತಂದ್ರೆ ನಾವು ಹಲವಾರು ಶುದ್ಧೀಕರಣದ ಒಂದು ವಿಧಾನಗಳನ್ನ ನಾವು ಅಳವಡಿಸ್ಕೊಳ್ಬೇಕು, ಅಂದರೆ ಸಂಸ್ಕರಣ ವಿಧಾನಗಳನ್ನ. ಉದಾಹರಣೆಗೆ ಫಸ್ಟ್ ಒಂದು ಹೇಳೋದಾದ್ರೆ ಶುದ್ಧೀಕರಣ ಅಂದರೆ ಕ್ಲೀನ್ ಮಾಡುವಂಥದ್ದು, ಅದು ಎಲ್ಲ ಮನೇಲಿ ಮಾಡುವಂಥದ್ದು ತೆಗೆಯುವಂಥದ್ದು. ಇನ್ನು ಹಸಿ ಹಿಟ್ಟಂತಾಗಿ ಕೆಲವೊಂದು ಬಳಸ್ತಾರೆ, ಅದು ಮುದ್ದೆಗೆ ನಾನು ಆಗಲೇ ಹೇಳಿದೆ. ಇನ್ನು ಸೋಸ್ ಹಿಟ್ಟು ಅಂದರೆ ಸಾಮಾನ್ಯ ಎರಡು ಸಾರಿ ಮಿಲ್ ಮಾಡಿಸಿ ಪಂಚೆ ಬಟ್ಟೆಯಲ್ಲಿ ಸೋಯಿಸ್ಬಿಟ್ಟು ಆದಷ್ಟು ನಾರಿನಂಶನ ತೆಗೆಯುವಂಥದ್ದು. ಅಂದರೆ ಈ ಸೋಸ್ ಹಿಟ್ಟನ್ನು ಸಾಮಾನ್ಯ ನಾವು ಹೇಳೋದೇನೆಂದರೆ ಶಾವಿಗೆ ಮಾಡಲಿಕ್ಕೆ ಮತ್ತು ಈಗಿನ ಮಕ್ಕಳಿಗೆ ಬೇಕಿರೋಂಥ ನೂಡಲ್ಸನ್ನು ಮಾಡಲಿಕ್ಕೆ ಬಳಸ್ತೀವಿ. ಯಾಕಂದರೆ ಅಲ್ಲಿ ತುಂಬ ನೈಸ್ ಆಗಿ ಬಂದಾಗ ಡಿಸೈನ್ ತುಂಬ ಚೆನ್ನಾಗಿ ಬರ್ತದೆ. ಮತ್ತು ಚಿಕ್ಕ ಮಕ್ಕಳಿಗೆ, ವರ್ಷದ ಕೆಳಗಿನ ಮಕ್ಕಳಿಗೆ ಆಹಾರ ತಯಾರಿಸೋದಾದರೆ ಸೋಸ್ ಹಿಟ್ಟನ್ನು ಬಳಸ್ಕೊಳ್ಬೋದು. ಮತ್ತು ರಿಫೈನ್ಡ್ ಹಿಟ್ಟು, ಇಲ್ಲಿ ರಿಫೈನ್ಡ್ ಹಿಟ್ಟನ್ನು ಒಂದು ಒತ್ತಿ ಹೇಳ್ತೀನಿ, ಸ್ವಲ್ಪ ಬಣ್ಣ ಚೆನ್ನಾಗಿ ಬರ್ತದೆ. ಏನಿಲ್ಲ, ಇಲ್ಲಿ ಒಂದು ಕೆ ಜಿಯಷ್ಟು ರಾಗಿ ತೊಗೊಂಡ್ರೆ ಸುಮಾರು 75-100 ml ಅಷ್ಟು ನೀರನ್ನು ಚಿಮ್ಕಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇಡಬೇಕು. ಅದಕ್ಕೇನಂತ ಹೇಳ್ತೀವಿ ನಾವಂದ್ರೆ ಟೆಂಪರಿಂಗ್ ಅಂತ ಕರಿತೀವಿ. ಸೊ ಆಮೇಲೆ ಆ ತೇವಾಂಶ ಆರಿ ಹೋಗದೆ ಇರೋ ಹಾಗೇನೆ ಮಿಲ್ ಮಾಡಿದ್ರೆ ನಮಗೆ ರಿಫೈನ್ಡ್ ಹಿಟ್ಟು ರೆಡಿ. ಅಂದರೆ ತೌಡೆಲ್ಲ ಆಚೆಗೆ ಬರ್ತದೆ, ತುಂಬ ನೈಸ್ ಆಗಿರೋ ಬಿಳಿ ಬಣ್ಣದ ಹಿಟ್ಟು ಬರುತ್ತೆ. ಸೊ ಅದರಿಂದ ನೀವು ಹಲವಾರು ಪದಾರ್ಥಗಳ, ಸುಮಾರು 75-80 ಆಹಾರ ಪದಾರ್ಥಗಳನ್ನ ರಾಗಿಯಲ್ಲೇ ತಯಾರಿಸಿದ್ರೆ ಒಳ್ಳೇದಲ್ವೇ ಹೇಳಿದೆ. ಈ ಯುವ ಜನರಿಗೆ, ಶಾಲಾ ಮಕ್ಕಳಿಗೆ ಅವರನ್ನ ಒತ್ತು ಕೊಡೋದಾದ್ರೆ, ಆರೋಗ್ಯ ದೃಷ್ಟಿಯಿಂದ ಹೇಳೋದಾದ್ರೆ ಇಡೀ ರಾಗಿನ ಬಳಸೋದು ಬಹಳ ಸೂಕ್ತ. ಇದಲ್ದೇನೆ ರಾಗಿನ ನೀರಲ್ಲಿ ನೆನೆಸೋದು ಒಂದು ವಿಧಾನ, ಮೊಳಕೆ ಕಟ್ಟೋದು, ಹುರಿಯೋದು, ಅರಳು ಮಾಡೋದು. ಈಗ ಅರಳು ಹಿಟ್ಟನ್ನ ನಾವು ಸಾಮಾನ್ಯ ಏನಂತ ಕರಿತೀವಿ, ಹುರಿ ಹಿಟ್ಟಂತ ಕರಿತೀವಿ. ಸೊ ಇವೆಲ್ಲ ವಿಧಾನಗಳನ್ನ ಅನುಸರಿಸಿ ನಾವು ಹಲವಾರು ಪದಾರ್ಥಗಳನ್ನ ರಾಗಿಯಲ್ಲಿ ತಯಾರಿಸ್ಕೊಳ್ಬೋದು ನಾವು. ಅಂದ್ರೆ ಈಗ ಈಗ ರಾಗಿಯ ರಿಫೈನ್ಡ್ ಹಿಟ್ಟು ಅಂತ ತಾವು ಹೇಳಿದ್ರಿ, ಹೌದು, ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತೀರಾ? ನಾನು ಹೇಳಿದೆ, ಈಗ ರಾಗಿಯನ್ನ ಸ್ವಚ್ಛ ಮಾಡಿ 7% ತೇವಾಂಶನ ಕಾಪಾಡ್ಕೋಬೇಕು. ಅಂದ್ರೆ ನೀವು ಉದಾಹರಣೆಗೆ 1 kg ರಾಗಿ ತಗೊಂಡ್ರೆ 70-75 ml ಒಂದು ಸಣ್ಣ ಲೋಟದಷ್ಟು ನೀರನ್ನು ಚಿಮ್ಕಿಸ್ಬಿಟ್ಟು ಒಂದು 10 ನಿಮಿಷ ಬಿಟ್ಟು ಆಮೇಲೆ ಮಿಲ್ ಮಾಡ್ಬೇಕು. ಒಣಗಿಸ್ಬೇಡಿ ಯಾವುದೇ ಕಾರಣಕ್ಕೂ. ನೀವು ಅದನ್ನ ಜರಡಿಯಲ್ಲಿ ಸೋಸಿದ್ರೆ ನಿಮ್ಗೆ ಒಳ್ಳೆ ಬಿಳಿ ಅದು ಹಿಟ್ಟು ಬರುತ್ತೆ. ಇನ್ನು ಮೇಲೆ ಉಳಿದಂಥ ನಾರನ್ನ ದಯವಿಟ್ಟು ಎಸಿಬೇಡಿ, ಅದನ್ನ ನಾವು ಮತ್ತೊಂದ್ಸರಿ ಮುದ್ದೆಗೆ ಹಾಕ್ಸುವಾಗ ಆ ರಾಗಿ ಜೊತೆ ಸೇರಿಸ್ಕೊಂಡ್ರೆ ಆಯ್ತು. ಇನ್ನು ಯಾವ್ಯಾವ ಪದಾರ್ಥಗಳನ್ನು ತಯಾರಿಸ್ಕೋಬಹುದು ಅಂತೀರ ರಾಗಿನಲ್ಲಿ? ರಾಗಿಯಲ್ಲಿ ಒಂದು ದೊಡ್ಡ ಲಿಸ್ಟ್ ಅನ್ನೇ ನಾನು ಕೊಡ್ತೀನಿ, ಪಟ್ಟಿ ಮಾಡಬಹುದು. ಇಲ್ಲಿ ಈಗ ಮುಖ್ಯವಾಗಿ ನಾನು ಹೇಳೋದೇನಂದ್ರೆ ಎಲ್ಲ ವಯೋಮಾನದವರಿಗೆ, ಅದು ನಗರ ಇರಬಹುದು ಆಮೇಲೆ ಹಳ್ಳಿ ಇರಬಹುದು, ಎಲ್ಲರಿಗೂ ಹೊಂದಿಕೊಳ್ಳುವಂತ ಒಂದು ಪದಾರ್ಥ ಅಂದ್ರೆ ರಾಗಿ ಮಾಲ್ಟ್. ನೀವು ಈಗ ನೋಡ್ತೀರಾ ಎಲ್ಲ ಅಂಗಡಿಯಲ್ಲೂ ರಾಗಿ ಮಾಲ್ಟ್ ಸಿಗ್ತದೆ. ಅದರಲ್ಲೇನು ಅಂತ ಕಷ್ಟದ ಕೆಲಸ ಇಲ್ಲ. ಪ್ರಮಾಣನೂ ಬೇಕಾದ್ರೆ ನಾನು ಹೇಳ್ಬಿಡ್ತೀನಿ, ತಮಗೆ ಬರ್ಕೊಳ್ಳೋರು ಬರ್ಕೊಳ್ಬಹುದು. ಇಲ್ಲಿ ನಾವು ತಗೊಳ್ಳುವಂಥ ಪದಾರ್ಥಗಳೇನಂದ್ರೆ ರಾಗಿ ತಗೊಳ್ತೀವಿ, 1 kg ರಾಗಿ ತಗೊಂಡ್ರೆ 1/2 kg ಗೋಧಿ, 1/2 kg ಹೆಸರುಕಾಳು ತಗೋದು. ಇಲ್ಲಿ ಯಾಕೆ 1 ಕ್ಕಿಂತ 2 ಧಾನ್ಯಗಳನ್ನ ನಾವು ತಗೊಂಡಿದ್ವಿ, ಏಕದಳ ಧಾನ್ಯನ ಮತ್ತು 1 ದ್ವಿದಳ ಧಾನ್ಯನ ಕೂಡ ತಗೊಂಡಿದ್ವಿ. ಅಂದ್ರೆ ನಾವು ಅಮೈನೋ ಆಸಿಡ್ಸ್ ಅಂತ ಕರಿತೀವಿ, ಪ್ರೋಟೀನ್ ನಲ್ಲಿ ಬರುವಂತ ಅಂಶಗಳು. ಅವು ನಮಗೆ ಒಂದು ಧಾನ್ಯದಲ್ಲಿ ಸಿಗದೆ ಇರುವಂತದ್ದು ದ್ವಿದಳ ಧಾನ್ಯದಲ್ಲಿ, ಏಕದಳ ಧಾನ್ಯದಲ್ಲಿ ಇಲ್ಲದೆ ಇರೋದು ದ್ವಿದಳ ಧಾನ್ಯದಲ್ಲಿ ಇರ್ತದೆ. ಹಾಗಾಗಿ 1 ಕ್ಕಿಂತ ಹೆಚ್ಚು ಧಾನ್ಯಗಳನ್ನ ನಾವು ಬಳಸಿದಾಗ ಪೌಷ್ಟಿಕಾಂಶ ಚೆನ್ನಾಗಿರ್ತದೆ ಅದರಲ್ಲಿ. ಸೊ ಇಲ್ಲೇನಂದ್ರೆ ರಾಗಿ, ಗೋಧಿ, ಹೆಸರುಕಾಳು ಮತ್ತು ಏಲಕ್ಕಿ. ಏಲಕ್ಕಿ ಸುವಾಸನೆಗೆ ಸೇರಿಸುವಂಥದ್ದು, ಅದರ ಅವಶ್ಯಕತೆ ಇಲ್ಲ ಅಂದ್ರೆ ಬಿಡಬಹುದು. ಮಾಡೋ ವಿಧಾನನೂ ಕೂಡ ತುಂಬಾ ಸುಲಭನೇ. 3 ಕಾಳನ್ನ ಬೇರೆ ಬೇರೆಯಾಗಿ ಸ್ವಚ್ಛ ಮಾಡ್ಕೋಬೇಕು, ಒಂದು ರಾತ್ರಿ ನೀರಲ್ಲಿ ನೆನೆಸಿ ಮರುದಿವಸ ನೀರು ಬಸ್ಬಿಟ್ಟು ರಾಗಿನಾದ್ರೆ 48 ಗಂಟೆ ಅಂದ್ರೆ 2 ದಿವಸ ಮೊಳಕೆ ಕಟ್ಟಕ್ಕೆ ಬಿಡಬೇಕು. ಗೋಧಿ ಹೆಸರುಕಾಳಾದ್ರೆ 1 ದಿವಸ ಸಾಕು. ಸಣ್ಣ ಮೊಳಕೆ ಬಂದ ತಕ್ಷಣನೇ ಕಾಳನ್ನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಬಿಡಿ, ಆಮೇಲೆ ಘಮ್ ಅಂತ ವಾಸನೆ ಬರೋ ತನಕ ಹುರ್ಕೊಂಡು ಮಿಲ್ ಮಾಡಿ, ಮಿಲ್ ಮಾಡುವಾಗ ಬೇಕಿದ್ರೆ ನೀವು ಒಂದು 5 ಗ್ರಾಂನಷ್ಟು ಏಲಕ್ಕಿ ಸೇರಿಸ್ಬೋದು. ಜರಡಿ ಆಡಿಸಿ ಡಬ್ಬದಲ್ಲಿ ಇಟ್ಕೊಂಡ್ರೆ ನಿಮಗೆ 3 ತಿಂಗಳು ಖಂಡಿತವಾಗಿ ಇದು ಬಳಕೆಗೆ ಬರ್ತದೆ, ಯಾವುದೇ ರೀತಿ ಹುಳಾನು ಬರೋದಿಲ್ಲ. ಸೊ ಈ ಹಿಟ್ಟನ್ನ ನೀವು ಪಾನೀಯ ತಯಾರಿಸ್ಕೊಳ್ಳೋದಾದ್ರೆ, ನಿಮ್ಮ ಮನೆಯಲ್ಲಿ ಹಾಲಿದ್ರೆ ಹಾಲಲ್ಲೇ ಇದನ್ನು ತಯಾರು ಮಾಡ್ಕೊಳ್ಬಹುದು, ಇಲ್ಲ ನೀರಿದೆ ಸ್ವಲ್ಪ ಹಾಲಿದೆ ಅಂದ್ರೆ 1 ಲೋಟ ಹಾಲು 1 ಲೋಟ ನೀರನ್ನ ಒಲೆ ಮೇಲೆ ಕುದಿಸ್ಕೊಳ್ಳಿ. ಕೆಳಗಡೆ ಒಂದು ಸಣ್ಣ ಬಟ್ಟಲಲ್ಲಿ 1 ಸ್ಪೂನ್ನಷ್ಟು ಅಂದ್ರೆ ಒಂದು ಸಣ್ಣ ಚಿಕ್ಕ ಚಮಚ, 5-6 ಗ್ರಾಂ ಹಿಟ್ಟು ಬರ್ತದಲ್ಲಿ ಮಾಡ್ಕೊಡಿ, ಸಣ್ಣದ ಒಂದು ಮಾಡ್ಕೊಂಡು ಮಿಶ್ರಣ ಮಾಡ್ಕೊಂಡ್ಬಿಟ್ಟು ಅದನ್ನ ಕುದಿಯೋ ಹಾಲು ಅಥವಾ ನೀರಿಗೆ ಸೇರಿಸಿ ಒಂದೇ ಒಂದು ಕುದಿ ಕುದಿಸಿ ಕೆಳಗೆ ಇಳಿಸ್ಕೊಳ್ಳೋಕ್ಕಿಂತ ಮುಂಚೆ ನಿಮಗೆ ಬೇಕಿದ್ರೆ ಸಕ್ಕರೆ ಸೇರಿಸ್ಕೊಳ್ಳಿ, ಇಲ್ಲ ಬೆಲ್ಲ ಹಾಕೊಳ್ಳಿ, ಇಲ್ಲ ಎರಡೂ ಬೇಡ ಅಂದ್ರೆ ನೀವು ಬೇಕಿದ್ರೆ ಉಪ್ಪನ್ನ ಸೇರಿಸ್ಕೋಬಹುದು, ಇಲ್ಲ ಉಪ್ಪು ಬೇಡ ಅಂದ್ರೆ ಹಾಗೇನು ಕೂಡ ಸೇವಿಸಬಹುದು, ಮಜ್ಜಿಗೆ ಹಾಕೊಂಡು ಕುಡಿಬಹುದು. ಈಗ ನೋಡಿ, ಮೊನ್ನೆ ಒಂದು ನಮ್ಮ ತರಬೇತಿಗೆ ಒಂದು ಮಹಿಳೆ ಹೇಳ್ತಿದ್ರು, ಮೇಡಮ್ ಇದನ್ನ ಬಾಟ್ಲಿಂಗ್ ಮಾಡಿ ಮಾರಾಟ ಮಾಡಬಹುದಾ ಅಂತ ಹೇಳಿ. ಖಂಡಿತವಾಗಿನೂ, ಯಾಕಂದ್ರೆ ಹೊಸ ಹೊಸ ಐಡಿಯಾ, ಬೇಕಾದಷ್ಟನ್ನು ನಾವು ಬಳಸ್ಕೊಳ್ಬೇಕಾಗಿದೆ ಇವತ್ತು. ಈ ರೀತಿಯಾಗಿ ನಾವು ರಾಗಿ ಮಾಲ್ಟನ್ನ ತಯಾರಿಸ್ಕೊಳ್ಬಹುದು. ಹಲವಾರು ಮಹಿಳೆಯರು ನಮ್ಮಲ್ಲಿ ಇದ್ರ ಬಗ್ಗೆ ವಿಶೇಷವಾದ ತರಬೇತಿ ತಗೊಂಡಿದ್ದಾರೆ, ಈಗ ಸಣ್ಣ ಪ್ರಮಾಣದ ಉದ್ಯಮನೂ ಕೂಡ ಪ್ರಾರಂಭ ಮಾಡಿದ್ದಾರೆ. ದೆಹಲಿ ಮಟ್ಟದಲ್ಲಿ ಹೋಗಿ ಅವರು ಪದಾರ್ಥಗಳನ್ನ ತಯಾರು ಮಾಡಿ ಪ್ರದರ್ಶನ ಮಾಡಿ ಒಳ್ಳೆಯ ಮಳಿಗೆ ಅಂತ ಹೇಳಿ ಅವಾರ್ಡ್ ಕೂಡ ತಗೊಂಡು ಬಂದಿದ್ದಾರೆ. ಈಗ ಇದನ್ನ ಬಿಟ್ಕೊಂಡ್ರೆ ಇನ್ಯಾವ ಪದಾರ್ಥ ಮಾಡ್ಕೋಬಹುದು? ಈಗ ನೋಡಿ, ಬೆಂಗಳೂರು ಅಂತ ತಗೊಂಡ ತಕ್ಷಣ ನಾವು ಬರೀ ಕರ್ನಾಟಕದ ಜನ ಇಲ್ಲ, ಇಲ್ಲಿಗೆ ನಮಗೆ ಉತ್ತರ ಭಾರತದಿಂದ ಬಂದ ಜನ ಇದ್ದಾರೆ, ಮತ್ತೆ ನಮ್ಮ ದಕ್ಷಿಣ ಭಾರತದವರು ಕೂಡ ಇದ್ದಾರೆ. ಹಾಗಾಗಿ ನಾವು ದಕ್ಷಿಣ ಭಾರತದಲ್ಲಿ ಬಂದ್ರೆ ಇಡ್ಲಿ ನಮ್ಮ ಮಾಮೂಲಿ ಆಹಾರ. ಅದೇ ತರ ನಾವು ಉತ್ತರ ಭಾರತ ಅದರಲ್ಲೂ ಗುಜರಾತ್ಗೆ ಎಲ್ಲ ಹೋದ್ರೆ ನಮ್ಮ ಇಡ್ಲಿ ತರದೇ ಒಂದು ಡೋಕ್ಲಾ ಅಂತ ಮಾಡ್ತಾರೆ ಅವ್ರು. ಅಂದ್ರೆ ಅದೇನಲ್ಲ, ಹುಳಿ ಬರ್ಸಿದಂತ ಪದಾರ್ಥ. ಅದನ್ನು ಕೂಡ ನಾವು ರಾಗಿ ಹಿಟ್ಟಲ್ಲಿ ಮಾಡ್ಬಿಟ್ಟು ಬಳಸ್ಕೊಳ್ಬಹುದು. ಉದಾಹರಣೆಗೆ ಇದಕ್ಕೆ ಬೇಕಾಗಿರೋಂಥದ್ದು ಏನಂದ್ರೆ ಕಡಲೆಬೇಳೆ ಮತ್ತು ರಾಗಿ ಹಿಟ್ಟು ಎರಡನ್ನ ಸಮ ಪ್ರಮಾಣದಲ್ಲಿ ತಗೊಳ್ಬೇಕು. ಅಂದ್ರೆ ಉದಾಹರಣೆಗೆ ರಾಗಿ ಹಿಟ್ಟನ್ನು 50 ಗ್ರಾಮ್ ತಗೊಂಡ್ರೆ ಕಡಲೆಬೇಳೆ 50 ಗ್ರಾಮ್. ಸೊ ಕಡಲೆಬೇಳೆನ ನೆನೆಸ್ಕೊಂಡ್ಬಿಟ್ಟು ತರಿ ತರಿಯಾಗಿ ರುಬ್ಕೊಂಡು ಅದಕ್ಕೆ ರಾಗಿ ಹಿಟ್ಟು 50 ಗ್ರಾಮ್ ಸೇರಿಸ್ಕೋಬೇಕು. ಮತ್ತೆ ಶುಂಠಿ ಮೆಣಸಿನ್ಕಾಯಿ ಪೇಸ್ಟ್ ನಿಮಗೆ ಖಾರ ಇಷ್ಟ ಇದ್ರೆ, ಆಮೇಲೆ ಅರಶಿನ ಪುಡಿ ಬಣ್ಣಕ್ಕೆ, ಯಾಕಂದ್ರೆ ಇದು ಚೆನ್ನಾಗಿರುತ್ತೆ ಡೋಕ್ಲಾ ಹಳದಿ ಬಣ್ಣಕ್ಕಿರುತ್ತೆ. ಹುಳಿ ಮೊಸರು ಬೇಕಿಲ್ಲಿ, ಯಾಕಂದ್ರೆ ಇಲ್ಲಿ ಯಾವುದನ್ನು ನಾವು ಹಿಂದಿನ ದಿವಸ ರಾತ್ರಿ ರುಬ್ಬಿಡೋದಿಲ್ಲ, ಅಲ್ಲೇ ಹುಳಿ ಮೊಸರಲ್ಲೇ ಕಲಿಸ್ಬಿಟ್ಟು ಸುಮಾರು ಒಂದು 1/2 ಗಂಟೆ ಅಷ್ಟು ನೆನೆ ಇಟ್ಬಿಟ್ಟು ಆಮೇಲೆ ಒಂದು ಕುಕ್ಕರ್ ಪಾತ್ರೆಗೆ ಎಣ್ಣೆ ಸವರ್ಬಿಟ್ಟು ಈ ಮಿಶ್ರಣನ ಹಾಕಿ ಇಡ್ಲಿ ತರ ನಾವು 10 ನಿಮಿಷ ಹಬೆಯಲ್ಲಿ ಬೇಯಿಸ್ಕೋಬೇಕು. ಮೇಲ್ಗಡೆ ನಿಮ್ಗೆ ಒಗ್ಗರಣೆಗೆ ಬೇಕಾಗತ್ತಿದೆ, ನೋಡ್ಲಿಕ್ಕೂ ಚೆನ್ನಾಗಿ ಕಾಣ್ಬೇಕು ಅಂದ್ರೆ ಸ್ವಲ್ಪ ಎಣ್ಣೆ ಜೀರಿಗೆ ಸಾಸಿವೆ ಕರಿಬೇವು ಕೊತ್ತಂಬರಿ ಹಾಕಿ ಒಗ್ಗರಣೆ ಮಾಡ್ಬಿಟ್ಟು ಈ ಡೋಕ್ಲಾ ಏನು 10 ನಿಮಿಷ ಬೆಂದಿರುತ್ತಲ್ಲ ಅದ್ರ ಮೇಲೆ ತೆಳ್ಳಗೆ ಹರಡಿ ನಿಮಗೆ ಬೇಕಾದ ಆಕಾರಕ್ಕೆ ಕತ್ತರಿಸ್ಕೊಂಡ್ರೆ ಇದು ಕೂಡ ಇಡ್ಲಿ ತರ ಒಂದು ಪದಾರ್ಥ ಆಗ್ತದೆ. ಆ ರೀತಿಯಲ್ಲೂ ಮಾಡ್ಕೊಳ್ಬಹುದು. ಮತ್ತೆ ಎಲ್ಲ ವಯಸ್ಸಿನವರು ಸೇವಿಸಬಹುದು, ಎಲ್ಲ ವಯೋಮಾನದವರು ಸೇವಿಸಬಹುದು. ನಾನು ಹೇಳುವಂತ ಎಲ್ಲಾ ಪದಾರ್ಥಗಳು ಚಿಕ್ಕ ಮಗುವಿನಿಂದ ವಯೋವೃದ್ಧರ ತನಕ ಸೇವಿಸುವಂತ ಪದಾರ್ಥಗಳು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಇವತ್ತು. ಮತ್ತೆ ಇನ್ನೊಂದು ವಿಶೇಷ ಪದಾರ್ಥ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡೋದು, ನಾವು ಅದು ಕರ್ನಾಟಕ ಜನ, ಊಟ ಅಂದ ತಕ್ಷಣ ನಮ್ಗೊಂದು ಹಪ್ಪಳ ಬೇಕು, ಉಪ್ಪಿನಕಾಯಿ ಬೇಕು. ಹಾಗಾಗಿ ರಾಗಿಯಲ್ಲಿ ಕೂಡ ಹಲವಾರು ತರಹದ ಹಪ್ಪಳ ಮಾಡಬಹುದು. ಒಂದು ಸುಲಭವಾದ ವಿಧಾನ ಹೇಳ್ತೀನಿ ನಾನು ಇವತ್ತಿಲ್ಲಿ. ಒಂದು ಬಟ್ಲು ರಾಗಿ ಹಸಿಟ್ಟನ್ನು ತಗೊಂಡ್ರೆ 1/2 ಬಟ್ಲಷ್ಟು ಉದ್ದಿನ ಬೇಳೆ ಹಿಟ್ಟು, ಇನ್ನು 1/2 ಬಟ್ಲಷ್ಟು ಸಬ್ಬಕ್ಕಿ ಹಿಟ್ಟು, ಇವು ಮೂರನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಅದಕ್ಕೆ ನಿಮಗೆ ಇಷ್ಟ ಆದ ಮಸಾಲೆ, ಉದಾಹರಣೆಗೆ ಮೆಣಸು, ಜೀರಿಗೆ, ಕೆಲವರು ಕರಿಬೇವು ಕೊತ್ತಂಬರಿ ಹಾಕ್ಲಿಕ್ಕೆ ಇಷ್ಟಪಡ್ತಾರೆ, ಇವನ್ನೆಲ್ಲ ಮಿಶ್ರಣ ಮಾಡಿ ಹಪ್ಪಳ ಖಾರ ಅಂತ ಸಿಗುತ್ತೆ, ಅಥವಾ ಸೋಡಾ ಅಡುಗೆ ಸೋಡಾನು ಕೂಡ ಹಾಕ್ಬೋದು. ಹಾಗೆ ಚೆನ್ನಾಗಿ ಮಿಶ್ರಣ ಮಾಡಿ ಗಟ್ಟಿಯಾಗಿ ಒಂದು ಲೋಟದಷ್ಟು ಬಿಸಿನೀರು ತಗೊಂಡು ಗಟ್ಟಿಯಾಗಿ ಕಲಸ್ಕೊಳ್ಳಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಒಂದು 1/2 ಗಂಟೆ ಹಾಗೆ ಇಡಿ, ಅಂದರೆ ಎಲ್ಲವೂ ಚೆನ್ನಾಗಿ ಮಿಶ್ರ ಆಗಲಿ. ಆಮೇಲೆ ತೆಳ್ಳಗೆ ಹಪ್ಪಳ ಲಟ್ಟಿಸಿ ನೆರಳಲ್ಲಿ ಒಣಗಿಸ್ಕೊಂಡು ಡಬ್ಬಕ್ಕೆ ಹಾಕಿಟ್ಕೊಳ್ಳಿ. ವರ್ಷ ಪೂರ್ತಿ ನಿಮಗೆ ಬಳಕೆ ಬರ್ತದೆ, ಎಣ್ಣೆಯಲ್ಲೇ ಕರಿಬೋದು ಇಲ್ಲ ಕೆಂಡದ ಮೇಲೆ ಸುಡ್ಬೋದು. ಇದನ್ನೇ ಉಪಯೋಗ ಮಾಡಿಕೊಂಡು ಎರಡು ಸ್ವಸಹಾಯ ಗುಂಪಿನವರು ಹಲವಾರು ತರಹದ ರಾಗಿ ಹಪ್ಪಳ ಮಾರ್ಕೆಟಿಗೆ ಬಿಟ್ಟಿದ್ದಾರೆ. ಉದಾಹರಣೆಗೆ ರಾಗಿ ಹಿಟ್ಟನ್ನೇ ಬಳಸ್ತಾರೆ, ಪಾಲಕ್ ಸೊಪ್ಪು ಹಾಕ್ತಾರೆ, ಅದು ರಾಗಿ ಪಾಲಕ್ ಹಪ್ಪಳ, ಈರುಳ್ಳಿ ಹಾಕ್ಬಿಟ್ಟು ರಾಗಿ ಈರುಳ್ಳಿ ಹಪ್ಪಳ, ಬೆಳ್ಳುಳ್ಳಿ ಹಪ್ಪಳ ಅಂದ್ರೆ ಏನಂದ್ರೆ ಇವತ್ತು ಜನಕ್ಕೆ ಹೊಸದು ಬೇಕಾಗಿದೆ. ಈಗ ನಾನು ಹೇಳಿದ್ದು ಮಾಮೂಲಿ ಒಂದು ನೀವು ಮನೇಲಿ ಮಾಡ್ಕೊಳ್ಳೋದು. ಇದ್ರ ಜೊತೆಗೆ ನಿಮಗೆ ಆಸಕ್ತಿ ಇದ್ರೆ ರಾಗಿ ಹಿಟ್ಟಿನ ಜೊತೆಗೆ ಕರಿಬೇವು ಹಾಕ್ಬೋದು, ಮೆಣಸು ಹಾಕ್ಬೋದು, ಆಮೇಲೆ ಬರೀ ಜೀರಿಗೆಯಲ್ಲೇ ಮಾಡ್ಕೊಳ್ಬಹುದು. ತರಕಾರಿ ಸೊಪ್ಪುಗಳು ಎಷ್ಟೊಂದು ಸಿಗ್ತದೆ, ಕ್ಯಾರೆಟ್ ಸೇರಿಸಿದ್ರೆ ಆವಾಗ ಕಬ್ಬಿಣಾಂಶ ಸುಣ್ಣದಂಶ ಜೊತೆಗೆ ಕಣ್ಣಿಗೆ ಬೇಕಾಗಿರುವಂತಹ ಜೀವಸತ್ವ ಏನು ಕೂಡ ನಾವು ಹಪ್ಪಳದ ರೂಪದಲ್ಲಿ ಕೊಡಬಹುದು. ಸ್ವಲ್ಪ ಖಾರ ಕಡಿಮೆ ಮಾಡಿಕೊಟ್ರೆ ಮಕ್ಕಳು ಕೂಡ ಇಷ್ಟಪಡ್ತಾರೆ. ನಮ್ಮ ರೈತ ಮಹಿಳೆಯರು ತಯಾರಿಸ್ಕೋಬಹುದು. ಇವೆಲ್ಲವೂ ನಾನು ಹೇಳೋದು ಇದಕ್ಕೆ ಯಾವುದಕ್ಕೂ ನೀವು ಹೊರಗಡೆಯಿಂದ ಸಾಮಾನು ತರೋ ಹಾಗಿಲ್ಲ, ಅಂದ್ರೆ ಮನೇಲಿ ಏನಿದೆ ಅದನ್ನ ಬಳಸ್ಕೊಳ್ಬಹುದು ನೀವು. ಮತ್ತೆ ಇದಕ್ಕೆ ತಗಲೋ ಖರ್ಚು ವೆಚ್ಚ ಕೂಡ ಕಡಿಮೆ. ನಮ್ಮ ರೈತರೇ ಬೆಳೆದಂತ ಬೆಳೆ ಅದು ರಾಗಿ, ಅದು ಕೂಡ ಕುಸ್ಕಿ ಬೇಸಾಯದಲ್ಲಿ ಅರೆ ಕುಸ್ಕಿ ಬೇಸಾಯದಲ್ಲಿ ಬೆಳೆದಂತ ಬೆಳೆ. ಸೊ ನಾವು ಬಳಕೆನ ಹೆಚ್ಚೆಚ್ಚು ಮಾಡ್ದಂಗೆ ಅದ್ರದ್ದು ಬೆಲೆ ಕೂಡ ಸ್ವಲ್ಪ ಮಟ್ಟಿಗೆ ಅದ್ರ ಮೇಲಕ್ಕೆ ಇರುತ್ತೆ. ಸೊ ಬೆಳೆದ ರೈತನಿಗೂ ಒಂದು ಸಹಾಯ ಆದಂಗಾಗತ್ತೆ, ಆತನೂ ಖುಷಿ ಪಡ್ತಾನೆ, ಜೊತೆಗೆ ನಾವು ಖುಷಿ ಪಡ್ತೀವಿ, ಅದೆಲ್ಲಕ್ಕಿಂತ ವಿಶೇಷವಾಗಿ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಇನ್ನು ಇದನ್ನು ಬಿಟ್ಕೊಂಡ್ರೆ ಇನ್ಯಾವ ಪದಾರ್ಥ ಮಾಡ್ಕೋಬಹುದು ನೋಡಿ? ಮದುವೆಗೆ ಹೋಗ್ತೀವಿ ನಾವು, ಸಾಮಾನ್ಯವಾಗಿ ಮದುವೆ ಅಂದ ತಕ್ಷಣ ಉಂಡೆ ಹಾಕ್ತಾರೆ, ಹಲ್ವಾಗಳು ಹಾಕ್ತಾರೆ, ಪಾಯಸ ಹಾಕ್ತಾರೆ. ಸೊ ಹಲ್ವಾ ಸಾಮಾನ್ಯ ನಾನು ನೋಡಿದ್ದೀನಿ. ಈಗ ಹಲ್ವಾದಲ್ಲೇ ಈ ಜಿಡ್ಡು ನಮ್ಮ ಕಣ್ಣಿಗೆ ಕಾಣುವಂಥದ್ದು, ಜಿಡ್ಡು ಇಲ್ಲದೆ ನಾವು ಹಲ್ವಾ ಮಾಡಬಹುದಾ? ಖಂಡಿತವಾಗಿಯೂ ಮಾಡಬಹುದು. ರಾಗಿ ಹಿಟ್ಟನ್ನು ಬಳಸ್ಕೊಂಡು, ಬಾಳೆಹಣ್ಣನ್ನು ಬಳಸ್ಕೊಂಡು ಜಿಡ್ಡು ಇಲ್ದೇನೆ ಹಲ್ವಾ ಮಾಡಬಹುದು. ನಾವೇನು ಇಲ್ಲಿ ಬೇಕಾಗಿರೋ ಪದಾರ್ಥನ ಹೇಳ್ಬಿಡ್ತೀನಿ. ರಾಗಿ ಹಸಿಟ್ಟು 1/2 ಬಟ್ಲು ತಗೊಂಡ್ರೆ, ಅಕ್ಕಿ ಹಿಟ್ಟು 1/2 ಬಟ್ಲು, ಸಕ್ಕರೆ 1/4 ಕಪ್ಪು, ಆಮೇಲೆ ಬಾಳೆಹಣ್ಣು 1 ಪಚ್ಚಬಾಳೆ, ಮತ್ತೆ ಹಾಲು 1/2 ಕಪ್ಪು. ಮಾಡೋ ವಿಧಾನ ಬಹಳ ಸುಲಭ ಇದೆ. ರಾಗಿ ಹಿಟ್ಟು ಅಕ್ಕಿ ಹಿಟ್ಟನ್ನು ಸ್ವಲ್ಪ ಒಣ ಹಿಟ್ಟನ್ನು ಹಂಗೆ ಬೆಚ್ಚಗೆ ಮಾಡ್ಕೋಬೇಕು. ಆಮೇಲೆ ಹಾಲು, ಬಾಳೆಹಣ್ಣು, ಸಕ್ಕರೆ ಎರಡು ಹಿಟ್ಟು ಚೆನ್ನಾಗಿ ಮಿಶ್ರಣ ಮಾಡಿ, ನಿಮಗೆ ಅನುಕೂಲ ಇದ್ದು ಆಸೆ ಇದ್ರೆ ಕಾಯಿತುರಿ ಹಾಕೊಳ್ಬಹುದು, ಗೋಡಂಬಿ ದ್ರಾಕ್ಷಿ ಸೇರಿಸ್ಕೋಬಹುದು. ಸೊ ಮಿಶ್ರಣ ಮಾಡಿಬಿಟ್ಟು ಕುಕ್ಕರಿನ ತಟ್ಟೆನೋ ಅಥವಾ ಇಡ್ಲಿ ಪಾತ್ರೆ ಇರ್ತದಲ್ಲ ತಟ್ಟೆಗಳು, ಅವಕ್ಕೊಂಚೂರು ಎಣ್ಣೆ ಸವರಿ ಈ ಹಿಟ್ಟನ್ನು ಹಾಕಿ ತೆಳ್ಳಗೆ ಹರಡ್ಬಿಟ್ಟು ಮೇಲ್ಗಡೆ ಬೇಕಿದ್ರೆ ನೀವು ಒಂಚೂರು ಕಾಯಿತುರಿನ ಡೆಕೋರೇಷನ್ ಮಾಡ್ಬೋದು. ಮಾಡಿ ಹಬೆಯಲ್ಲಿ ಬೇಯಿಸ್ಕೊಳ್ಳಿ, ತಣ್ಣಗಾದ್ಮೇಲೆ ನಿಮಗೆ ಇಷ್ಟ ಆದ ಆಕಾರದಲ್ಲಿ ಕತ್ತರಿಸಿ ತಿನ್ಬೋದು. ಇದನ್ನ ಒಂದು 3 ದಿವಸ ಇಟ್ಕೊಳ್ಬಹುದು ನೀವು, ಬಟ್ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ನೀವು ತಿನ್ಲಿಕ್ಕೆ ಕೊಟ್ರೆ ಮಕ್ಕಳಿಗೆ, ಅವ್ರು ಖಂಡಿತ ಇದು ರಾಗಿಯಿಂದ ಮಾಡಿದ್ದು ಅಂತ ಗೊತ್ತಾಗೋದಿಲ್ಲ, ಅಷ್ಟು ಇಷ್ಟಪಟ್ಟು ತಿಂತಾರೆ ಅದನ್ನ. ಮಕ್ಕಳು ಅಂದಾಗೆ ನಮಗೆ ಜ್ಞಾಪಕ ಬರೋದು ಬಿಸ್ಕತ್. ಈ ರಾಗಿಯಿಂದ ಬಿಸ್ಕತ್ ಮಾಡಬಹುದು? ಖಂಡಿತವಾಗಿನು. ಈಗ ನಾವು ಮೈದಾ ಹಿಟ್ಟಲ್ಲಿ ಏನೆಲ್ಲ ಪದಾರ್ಥಗಳನ್ನ ಮಾಡ್ತೀವಿ ಅದೆಲ್ಲಾ ಪದಾರ್ಥಗಳು ನಾವು ರಾಗಿ ಹಿಟ್ಟನ್ನು ಬಳಸಿ ಮಾಡಬಹುದು. ಆದ್ರೆ ಇಲ್ಲಿ ಪರಿಪೂರ್ಣವಾಗಿ ನಾವು ರಾಗಿ ಹಿಟ್ಟಲ್ಲೇ ಮಾಡ್ಲಿಕ್ಕಾಗಲ್ಲ, ಸ್ವಲ್ಪ ಪ್ರಮಾಣದಲ್ಲಾದ್ರೂ ಮೈದಾ ಹಿಟ್ಟು ಬೇಕೇ ಬೇಕಾಗ್ತದೆ. ಯಾಕಂದ್ರೆ ಹೌದು ಅದರಲ್ಲಿರುವಂತ ಒಂದು ಗುಣ ಎಲಾಸ್ಟಿಸಿಟಿ ಅಂತ ಏನ್ ಹೇಳ್ತೀವಿ, ಎಳೆಯುವ ಗುಣ ಏನಿದೆ, ಹಿಗ್ಗೋ ಗುಣ ಇದೆಯಲ್ಲ, ಅದು ರಾಗಿಯಲ್ಲಿ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಮೈದಾ ಹಿಟ್ಟು ಇನ್ನು ಅರ್ಧ ಪ್ರಮಾಣದಲ್ಲಿ ರಾಗಿ ಹಿಟ್ಟನ್ನ ಬಳಸ್ಕೊಂಡು ಒಳ್ಳೆ ಬಿಸ್ಕೆಟ್ಸ್ ಮಾಡಬಹುದು. ಅದರಲ್ಲಿ ಸಿಹಿ ಇದೆ, ಖಾರ ಇದೆ, ಕೇಕ್ ಗಳು ಮಾಡಬಹುದು, ಸೂಪ್ ಸ್ಟಿಕ್ಸ್ ಅಂತ ಹೇಳ್ತೀವಿ, ಹಲವಾರು ತರಾವರಿ ಇದಾವ ಅದರಲ್ಲೂ ಕೂಡ. ಇಲ್ಲಿ ಬಿಸ್ಕೆಟ್ ಒಂದು ಹೇಳ್ತೀನಿ ನಾನು ತಮಗೆ ನೋಡಿ. ರಾಗಿ ಹಿಟ್ಟು ತಗೊಂಡ್ರೆ ಅರ್ಧ ಕಪ್ ರಾಗಿ ಹಿಟ್ಟು, ಅರ್ಧ ಕಪ್ ಮೈದಾ, ಸಕ್ಕರೆ ಒಂದು 4 ಟೇಬಲ್ ಚಮಚ ಅಂದ್ರೆ 1 ಟೇಬಲ್ ಚಮಚ 15 ಗ್ರಾಮ್ ಹಿಡಿತದೆ. ಸೊ ಒಂದು 60 ಗ್ರಾಮ್ನಷ್ಟು ಸಕ್ಕರೆ ಪುಡಿ, ವನಸ್ಪತಿ ಡಾಲ್ಡಾ ಅಂತ ಕರೀತಾರೆ ಸಾಮಾನ್ಯವಾಗಿ, ಅದೊಂದು ಅರ್ಧ ಕಪ್. ಬೇಕಿಂಗ್ ಪೌಡರ್ ಬೇಕಾಗ್ತದೆ, ಮತ್ತೆ ಮೊಟ್ಟೆ ಒಂದು ಅರ್ಧ ಮೊಟ್ಟೆ ಬೇಕು, ಮತ್ತೆ ಪರಿಮಳ ಅಂದ್ರೆ ಮೊಟ್ಟೆ ಹಾಕ್ಲೇಬೇಕಾಗತ್ತೆ. ಮೊಟ್ಟೆ ಹಾಕಿದ್ರೇನೆ ಅದು ಹಗುರಾಗಿ ಬರುವಂತದ್ದು. ಮಾಡ್ತೀವಿ ಮೊಟ್ಟೆಯಿಂದಾನು ಮಾಡ್ಕೊಳ್ಬಹುದು, ಸ್ವಲ್ಪ ಗಟ್ಟಿ ಬರ್ತದೆ ಅಷ್ಟೇ. ಮಾಡೋ ವಿಧಾನನು ಸುಲಭ ಇಲ್ಲಿ. ಏನಂದ್ರೆ ರಾಗಿ ಹಿಟ್ಟು, ಮೈದಾ ಹಿಟ್ಟು, ಬೇಕಿಂಗ್ ಪೌಡರ್ ಏನಿದೆ ಮೂರನ್ನು ಜರಡಿ ಆಡಿಸಿ ಒಂದ್ ಪ್ಲೇಟ್ ಅಲ್ಲಿ ಎತ್ತಿಟ್ಕೊಳ್ಳಿ. ಸ್ವಲ್ಪ ದೊಡ್ಡದಿರೋ ಪಾತ್ರೆಯಲ್ಲಿ ಅಂದ್ರೆ ಪ್ಲೇಟ್ ಅಲ್ಲಿ ಸಕ್ಕರೆ ಪುಡಿ ಮತ್ತು ವನಸ್ಪತಿ ಎರಡನ್ನು ಚೆನ್ನಾಗಿ ಉಜ್ಕೋಬೇಕಂದ್ರೆ ಕ್ರೀಮಿಂಗ್ ಅಂತ ಹೇಳ್ತೀವಿ ನಾವು. ಆ ಒಂದು ಉಜ್ಕೊಳ್ಳುವಂತ ಸಮಯದಲ್ಲಿ ಮೊಟ್ಟೆನ ಕಡ್ದುಬಿಟ್ಟು ಚೆನ್ನಾಗಿ ಅದನ್ನ ಕಡ್ದಾದ್ಮೇಲೆ ಅದು ನೊರೆ ಬರ್ತದೆ, ಅದನ್ನ ಮಿಶ್ರಣ ಮಾಡ್ಕೊಳ್ಳಿ. ನಿಮಗೆ ಇಷ್ಟ ಇರುವಂತ ಒಂದು ಸುವಾಸನೆಯನ್ನ ಸೇರಿಸ್ಕೊಳ್ಳಿ, ಪರಿಮಳನ ಸೇರಿಸ್ಕೊಳ್ಳಿ. ಆಮೇಲೆ ಆ ಮಿಶ್ರಣಕ್ಕೆ ಈ ಮೂರು ಹಿಟ್ಟುಗಳು ಅಂದ್ರೆ ಬೇಕಿಂಗ್ ಪೌಡರ್, ರಾಗಿ ಹಿಟ್ಟು, ಮೈದಾ ಹಿಟ್ಟನ್ನು ಮಿಶ್ರಣ ಮಾಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಡಿ. ಕೈಯನ್ನ ನೀರಲ್ಲಿ ಎತ್ಕೊಂಡ್ಬಿಟ್ಟು ಸಣ್ಣ ಸಣ್ಣ ಉಂಡೆ ಮಾಡಿ ಬೇಕಿಂಗ್ ಟ್ರೇ, ಓವನ್ ಅಲ್ಲಿ ಇಡುವಂತ ಟ್ರೇನಲ್ಲಿ ಅರ್ಧ ಅಂಗುಲ ಜಾಗ ಬಿಟ್ಟು ಜೋಡಿಸ್ಕೊಳ್ಬೇಕು. ಜೋಡಿಸಿದ್ಮೇಲೆ 175 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಒಂದು 10-12 ನಿಮಿಷ ಬೇಯಿಸಿದ್ರೆ ನಿಮಗೆ ಬಿಸ್ಕೆಟ್ಸ್ ರೆಡಿ. ಇದೇ ತರ ಖಾರದಲ್ಲೂ ಕೂಡ ಮಾಡ್ಕೊಳ್ಬಹುದು, ಬರೀ ಉಪ್ಪಿನ ಬಿಸ್ಕೆಟ್ಸ್ ಮಾಡ್ಕೊಳ್ಬಹುದು. ಈಗ ಸಾಕಷ್ಟು ಪದಾರ್ಥಗಳ ಬಗ್ಗೆ ತಾವು ತಿಳಿಸಿದ್ರಿ, ಇವುಗಳಲ್ದಲೆ ಇನ್ನೂ ಬೇರೆ ಬೇರೆ ಯಾವ್ಯಾವ ಪದಾರ್ಥಗಳನ್ನ ಮಾಡ್ಕೋಬಹುದು ಅಂತ ಒಂದು ಪಟ್ಟಿ ಮಾಡ್ತಾರೆ. ಖಂಡಿತವಾಗಿ ಮಾಡ್ತೀನಿ ನೋಡಿ. ಇಡ್ಲಿ ನಾವು ಸಾಮಾನ್ಯವಾಗಿ ಅಕ್ಕಿಯಲ್ಲಿ ಇಡ್ಲಿ ತಿಂತೀವಿ, ಅದೇ ರೀತಿ ನಾವು ರಾಗಿ ಇಡ್ಲಿ ಮಾಡಬಹುದು. ರಾಗಿ ದೋಸೆ, ಸಾದಾ ದೋಸೆ, ನೀರ್ ದೋಸೆ, ಈರುಳ್ಳಿ ದೋಸೆ, ತರಕಾರಿ ದೋಸೆ, ಮಜ್ಜಿಗೆ ದೋಸೆ, ಮಿಶ್ರ ದೋಸೆ, ಹಲವಾರು ತರ ದೋಸೆ ನಾವು ಮಾಡಬಹುದು. ರೊಟ್ಟಿ ಮಾಡಬಹುದು, ಮಸಾಲೆ ರೊಟ್ಟಿ ಅಂತ ಮಾಡ್ತಾರೆ ಸಾಮಾನ್ಯವಾಗಿ. ಆಮೇಲೆ ರಾಗಿ ಕಡುಬು ಮಾಡಬಹುದು, ಸಿಹಿ ಮತ್ತು ಖಾರದ ಕಡುಬು. ರಾಗಿಯಲ್ಲಿ ಬಜ್ಜಿಗಳು ಮಾಡಬಹುದು, ಪಕೋಡ, ಚಕ್ಲಿ, ಹಲ್ವಾ, ಕೇಕು, ಬಿಸ್ಕೆಟ್ಸು, ಆಮೇಲೆ ಪುಡ್ಡಿಂಗ್ಸ್ ಅಂತ ಮಾಡ್ತೀವಿ, ಮತ್ತೆ ಕಟ್ಲೆಟ್ಗಳು, ಪುಟ್ಟು. ಈಗ ಕೇರಳದ ಪ್ರದೇಶದಲ್ಲಿ ಮತ್ತೆ ಮಂಗಳೂರು ಕಡೆ ಹೋದ್ರೆ ಪುಟ್ಟು ಅಂತ ಅಂದ್ರೆ ಪೌಡರ್ ತರಾನೇ ಇರುತ್ತೆ, ಅದು ಬೇಯಿಸಿರ್ತಾರೆ ಹಬೆಯಲ್ಲಿ. ಸೊ ಪುಟ್ಟು ತಯಾರಿಸಬಹುದು, ಮುದ್ದೆ ಉಸುಳಿ ಮಾಡ್ಕೊಳ್ಬಹುದು ರಾಗಿಯನ್ನ, ಮತ್ತೆ ಕೋಸಂಬರಿ ತಯಾರಿಸಬಹುದು. ಅದಲ್ದೇನೆ ಉಪ್ಪಿಟ್ಟು ಅಂದ್ರೆ ರಾಗಿನ ಸ್ವಲ್ಪ ತರಿ ತರ ಮಾಡ್ಕೊಂಡ್ಬಿಟ್ಟು ಉಪ್ಪಿಟ್ಟು ಮಾಡ್ಕೊಳ್ಬಹುದು. ಅದಲ್ದೇನೆ ಎಳೆ ರಾಗಿ, ಕಾಚಕ್ಕಿ ಅಂತ ಏನ್ ಹೇಳ್ತೀವಲ್ಲ, ಕಾಚಕ್ಕಿಯಲ್ಲೂ ಹಲವಾರು ಪದಾರ್ಥಗಳು ನಾವು ತಯಾರಿಸಬಹುದು. ಮತ್ತೆ ರಾಗಿ ಹುರಿಟ್ಟು, ರಾಗಿ ಹುರಿಟ್ಟು ತಿನ್ಲಿಕ್ಕೆ ಎಲ್ರಿಗೂ ಇಷ್ಟ, ಆದ್ರೆ ಮಾಡೋದು ಮಾತ್ರ ಕಷ್ಟ ಆಗಿದೆ, ಯಾಕಂದ್ರೆ ಅರಳು ತರಿಸೋದು ಸ್ವಲ್ಪ ಕಷ್ಟದ ಕೆಲಸ. ಆದ್ರೆ ಇದು ಒಂದು ಬಹಳ ಶಕ್ತಿಯುತ ಆಹಾರ ಇದು, ಹುರಿಹಿಟ್ಟು. ಹುರಿಹಿಟ್ಟು ಹಾಗೇನೆ ರಾಗಿಯಿಂದ ಎನರ್ಜಿ ಫುಡ್ ಅನ್ನ ನಾವು ತಯಾರಿಸ್ಕೊಳ್ಬಹುದು ಮಕ್ಕಳಿಗೆ. ಸರಿ ಅಂತಾರಲ್ಲ, ಸರಿ ರಾಗಿ ಸರಿ ಬೇರೆ, ಬಟ್ ಇದು ಎನರ್ಜಿ ಮಿಕ್ಸ್ ಅಲ್ಲಿ ಏನ್ ಮಾಡ್ತೀವಿ, ಸೋಯಾಬೀನ್ ಎಲ್ಲ ಬಳಸ್ಕೋತೀವಿ, ಕೊಬ್ಬರಿ ಹಾಕ್ತಿವಿ. ಹಾಗಾಗಿ ಮಕ್ಕಳು ಒಂದು ಊಟದ ಡಬ್ಬಿಗೆ ಇದ್ರದೊಂದು ಉಂಡೆ ಇಟ್ ಕಳಿಸಿದ್ರೆ ಅವರು ಹಾರ್ಲಿಕ್ಸ್, ಬೋರ್ಮಿಟ ಏನನ್ನೂ ಕೇಳಲಿಕ್ಕಿಲ್ಲ ಅಂತ ನನಗೆ ಅನ್ಸುತ್ತೆ. ಹಾಗೇನೆ ಉಂಡೆಗಳು ಮಾಡಬಹುದು, ಹೋಳಿಗೆಗಳು ಮಾಡಬಹುದು, ನಿಪ್ಪಟ್ಟುಗಳು ಮಾಡಬಹುದು ರಾಗಿಯಲ್ಲಿ, ಶಾವಿಗೆ, ಪಾಸ್ತಾ ಪ್ರಾಡಕ್ಟ್ಸ್ ಹಲವಾರು ಇದೆ ರಾಗಿಯನ್ನು ಬಳಸ್ಕೊಂಡು ನಾವು ಮಾಡೋದಾದ್ರೆ. ಸೊ ಹೀಗೆ ಪಟ್ಟಿ ಬೆಳೀತಾನೆ ಹೋಗುತ್ತೆ. ಸೊ ಈ ಆಹಾರಕ್ಕೆ ಬೇಕಾಗಿರುವಂತಹ ಕಚ್ಚಾ ಪದಾರ್ಥಗಳು ಕಡಿಮೆ ಹಣದಲ್ಲಿ ನಮ್ಮ ಸುತ್ತಮುತ್ತಲ ಅಂಗಡಿಯಲ್ಲೇ ಸಿಗುತ್ತೆ, ಮತ್ತೆ ಸುಲಭ ಬೆಲೆಯಲ್ಲಿ ಸಿಗುತ್ತೆ. ಜೊತೆಗೆ ನಾನು ಹೇಳಿರುವಂತ ಪದಾರ್ಥಗಳಲ್ಲಿ ನಿಮಗೆ ಕಷ್ಟ ಆಗುವಂತ ಪದ್ಧತಿ ಕೂಡ ಏನಿಲ್ಲ, ಮಾಡೋ ವಿಧಾನನೂ ಕೂಡ ಸುಲಭವಾಗಿದೆ. ನಿಮಗೆ ಅವಶ್ಯಕತೆ ಇದ್ರೆ ನಮ್ಮ ಒಂದು ಕೃಷಿ ವಿಷಯದಲ್ಲಿ ತರಬೇತಿ ಕೂಡ ನಾವು ಕೊಟ್ಟಿದ್ದೀವಿ, ಕೊಡ್ತಾ ಇದ್ದೀವಿ. ಆಸಕ್ತರು ಕೂಡ ಬಂದು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ತರಬೇತಿ ತಗೊಳ್ಬಹುದು. ಮತ್ತೆ ಹಲವಾರು ಇದ್ರ ಬಗ್ಗೆ ಲೇಖನಗಳು ಕೂಡ ನಿಯತಕಾಲಿಕದಲ್ಲಿ ಬರ್ತಾ ಇದೆ, ಅದನ್ನು ಕೂಡ ನೋಡಿ ಅವರು ಮಾಡ್ಕೊಳ್ಬಹುದು. ನಿಮ್ಮ ಸಂಸ್ಥೆ ಹೆಬ್ಬಾಳದಲ್ಲಿದೆ? ಹೆಬ್ಬಾಳದಲ್ಲಿ ಬೇಕರಿ ಮತ್ತು ಮೌಲ್ಯವರ್ಧನೆ ಕೇಂದ್ರ ಹೆಬ್ಬಾಳದಲ್ಲಿದೆ. ಅಲ್ಲಿ ತರಬೇತಿ ಕೊಡ್ತಾ ಇರ್ತಾರೆ? ಅದು ತರಬೇತಿ ಸಂಸ್ಥೆನೇ ಅದು. ರೈತ ಮಹಿಳೆಯರು ಅಲ್ಲಿ ತರಬೇತಿ ತಗೊಂಡು? ರೈತ ಮಹಿಳೆಯರಿಗೆ ಕೊಡ್ತೀವಿ, ಯುವಕರಿಗೆ ಕೊಡ್ತೀವಿ, ಮತ್ತೆ ನಗರವಾಸಿಗಳು. ಅದು ನಮ್ಮಲ್ಲಿ ಏನು 18 ಆಗಿರ್ಬೇಕು ಅಷ್ಟೇ. ಓದು ಬರಹ ಬಂದಿದ್ರೆ ಒಳ್ಳೇದು, ಯಾಕಂದ್ರೆ ಪಾಠ ಮಾಡ್ತಾ ಹೇಳ್ತಿರ್ತೀವಿ, ಪಾಯಿಂಟ್ಸ್ ಬರ್ಕೊಳ್ಳಿಕ್ ಬೇಕಾಗ್ತದೆ. ಅದು ಬಿಟ್ರೆ ಬೇರೆ ಏನು ನಮ್ಮ ಕಂಡೀಷನ್ಸ್ ಅಂತ ಏನ್ ಹೇಳ್ತೀವಿ ಅವೇನು ಇಲ್ಲ. ಅದರಿಂದ ಗ್ರಾಮೀಣ ಮಹಿಳೆಯರಿಗೆ ಈ ರಾಗಿಯಲ್ಲಿರುವಂತಹ ಪೌಷ್ಟಿಕಾಂಶಗಳು ಮತ್ತೆ ಇದರಿಂದ ಯಾವ್ಯಾವ ಪದಾರ್ಥಗಳನ್ನು ಅವ್ರು ತಯಾರಿಸ್ಕೋಬಹುದು ಅನ್ನೋದನ್ನ ತಿಳಿಸೋಣ ಅಂತ ಅಂದು ತಮ್ಮನ್ನಿಷ್ಟೆಲ್ಲ ಕೇಳಿದೆ. ಬಹಳ ವಿವರವಾಗಿ ಮಾಹಿತಿ ಮಾಡಿಕೊಟ್ರಿ, ತಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಕೇಳುವ ಕೃಷಿ ಮಾಹಿತಿ. ಇತ್ತೀಚೆಗೆ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಈ ಬಸವನ ಹುಳುಗಳ ಕಾಟ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಬಸವನ ಹುಳುಗಳು ಮೃದ್ವಂಗಿ ಜಾತಿಗೆ ಸೇರಿದಂಥ ಜೀವಿಗಳು. ವಿಶೇಷವಾಗಿ ಈ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಿಗೆ ಹಾನಿಯನ್ನು ಉಂಟು ಮಾಡ್ತಾ ಇರುವಂಥ ಈ ಬಸವನ ಹುಳುಗಳನ್ನು ಆಫ್ರಿಕನ್ ದೈತ್ಯ ಬಸವನ ಹುಳು ಅಂತ ಗುರುತಿಸಲಾಗಿದೆ. ಇವು ಭೂಮಿ ಮೇಲೆ ಮತ್ತು ನೀರಿನೊಳಗಡೆ ವಾಸಿಸ್ತವೆ. ಕೆಲವು ಮೃದ್ವಂಗಿಗಳು ಗಿಡಗಳನ್ನು ಎಲೆಗಳನ್ನು ತಿಂತವೆ. ಇನ್ನೂ ಕೆಲವು ಬಸವನ ಹುಳುಗಳು ಬೇರೆ ಬೇರೆ ಜೀವಿಗಳನ್ನು ಕೂಡ ತಿಂತವೆ. ಒಣ ವಾತಾವರಣ ಇದ್ದಾಗ ಭೂಮಿ ಮೇಲೆ ಇರುವಂಥ ಈ ಬಸವನ ಹುಳುಗಳು ತಮ್ಮದೇ ಚಿಪ್ಪಿನಲ್ಲಿ ಬಚ್ಚಿಟ್ಕೊಳ್ತವೆ. ಮುಖ್ಯವಾಗಿ ಜಗತ್ತಿನಲ್ಲೇ ಅತಿ ದೊಡ್ಡ ಮತ್ತು ಬೆಳೆ ಹಾನಿಕಾರಕ ಪೀಡೆ ಅಂತ ಇದನ್ನು ನಾವು ಕರಿಬಹುದು. ಇವು ಬಹಳ ದಿನದವರೆಗೆ ಆಹಾರವಿಲ್ಲದೆ ಬದುಕುವಂಥ ಶಕ್ತಿಯನ್ನು ಕೂಡ ಪಡ್ಕೊಂಡಿದ್ದಾವೆ. ಬೇಗ ಸಂತಾನೋತ್ಪತ್ತಿಯನ್ನು ಹೊಂದೋದ್ರಿಂದ ಹೊಸ ಪ್ರದೇಶಗಳಿಗೆ ಇವು ಬೇಗ ಹರಡ್ತವೆ. ಮುಖ್ಯವಾಗಿ ಈ ಬಸವನ ಹುಳುಗಳು ಉಭಯಲಿಂಗಿ ಜೀವಿಗಳು. ಅಂದರೆ ಒಂದೇ ಹುಳುವಿನಲ್ಲಿ ಗಂಡು ಮತ್ತು ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳು ಇರ್ತವೆ. ಮೊಟ್ಟೆಯಿಂದ ಹೊರಗಡೆ ಬಂದಂಥ ಇವು 10-15 ತಿಂಗಳಿನಲ್ಲಿ ಪ್ರೌಢಾವಸ್ಥೆಗೆ ಬರ್ತವೆ. ಮುಖ್ಯವಾಗಿ ಇವು ಮಣ್ಣಿನ ಗೂಡು, ಎಲೆಗಳಲ್ಲಿ ಮತ್ತು ಹರಳುಗಳಲ್ಲಿ ಮೊಟ್ಟೆಗಳನ್ನು ಇಡ್ತವೆ. ಬಸವನ ಹುಳುಗಳು ಸಾಮಾನ್ಯವಾಗಿ 5-6 ವರ್ಷ ಕಾಲ ಬದುಕ್ತವೆ. 10-15 ತಿಂಗಳಿನಲ್ಲಿ ಇವು ತಮ್ಮ 2ನೇ ವರ್ಷದಲ್ಲಿ ಸುಮಾರು 100 ಮೊಟ್ಟೆಗಳನ್ನಿಟ್ಟರೆ 3ನೇ ವರ್ಷಕ್ಕೆ ಸುಮಾರು 500 ಮೊಟ್ಟೆಗಳನ್ನು ಇಡ್ತವೆ. ಆನಂತರ ಕ್ರಮೇಣ ಈ ಮೊಟ್ಟೆಗಳ ಪ್ರಮಾಣ ಕಡಿಮೆ ಆಗುತ್ತೆ. ಇವು ತಮ್ಮ 5-6 ವರ್ಷದ ಜೀವಮಾನದಲ್ಲಿ ಸುಮಾರು 1,000 ಹೆಚ್ಚು ಮೊಟ್ಟೆಗಳನ್ನು ಇಡ್ತವೆ. ಸಾಧಾರಣವಾಗಿ ಈ ಬಸವನ ಹುಳುಗಳು ಮೊಳಕೆ, ಎಳೆ, ಸಸಿ, ಗಿಡಗಳು ಮತ್ತು ಚಿಗುರುಗಳನ್ನು ತಿಂದು ನಾಶ ಮಾಡ್ತವೆ. ಇವು ವಿಶೇಷವಾಗಿ ರಾತ್ರಿ ಹೊತ್ತು ಚಟುವಟಿಕೆಯಿಂದ ಕೂಡಿರ್ತವೆ. ಹಗಲಿನಲ್ಲಿ ಮರದ ಬುಡಭಾಗದಲ್ಲಿ, ನೆರಳಿನಲ್ಲಿ ಅಥವಾ ಕಾಂಡಗಳ ಮೇಲೆ ವಿಶ್ರಾಂತಿಯನ್ನು ತೆಗೆದುಕೊಳ್ತವೆ. ಮುಖ್ಯವಾಗಿ ಇವುಗಳ ಹತೋಟಿಗೆ ನಾವು ಸಾಮೂಹಿಕವಾಗಿ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳೋದು ಬಹಳ ಅವಶ್ಯಕ. ಮೊದಲನೇದಾಗಿ ತೋಟದಲ್ಲಿ, ಹೊಲಗದ್ದೆನಲ್ಲಿ ಬದುಗಳನ್ನು ಮತ್ತು ಕಾಲುವೆಗಳನ್ನು ಕಾಲಕಾಲಕ್ಕೆ ಸ್ವಚ್ಛ ಮಾಡಿ ಅಲ್ಲಿರುವಂಥ ಕಸ ಕಡ್ಡಿಗಳನ್ನು ತೆಗೆದು ಬಸವನ ಹುಳುಗಳು ಅಲ್ಲಿ ಅಡಕೊಳ್ಳೋದಕ್ಕೆ ಆಸ್ಪದ ಇಲ್ಲದಂತೆ ನಾವು ಮಾಡಬೇಕಾಗತ್ತೆ. ಪ್ರತಿದಿನ ಮುಂಜಾನೆ ಕನಿಷ್ಠ ವಾರದಲ್ಲಿ 1-2 ದಿನ ನೆರಳಿನಲ್ಲಿ ಅಡಗಿರುವಂಥ ಈ ಬಸವನ ಹುಳುಗಳನ್ನು ಸಂಗ್ರಹಣೆ ಮಾಡಿ ಒಂದು ಆಳವಾದ ಗುಂಡಿನಲ್ಲಿ ಹಾಕಿ ಅದರ ಮೇಲೆ ಉಪ್ಪು ಅಥವಾ ಸುಣ್ಣ ಅಥವಾ ಬ್ಲೀಚಿಂಗ್ ಪುಡಿ ಹಾಕಿ ಹುಳು ಸತ್ತ ನಂತರ ಮಣ್ಣಿಂದ ಮುಚ್ಚಬೇಕಾಗತ್ತೆ. ಈ ಮಣ್ಣಿನಿಂದ ಮುಚ್ಚದೇ ಇದ್ದರೆ ಕೆಟ್ಟ ವಾಸನೆ ಬರುತ್ತೆ, ನೊಣಗಳು ಕೂಡ ಅಲ್ಲಿ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ವಿಷರಹಿತವಾಗಿ ಈ ಬಸವನ ಹುಳುಗಳ ನಿರ್ವಹಣೆಗೆ ಈ ಹುಳುಗಳ ಅಡಗು ತಾಣಗಳ ಸುತ್ತಮುತ್ತ ಬದುಗಳ ಅಂಚಿನಲ್ಲಿ ಸುಣ್ಣದ ಪುಡಿ ಅಥವಾ ಬ್ಲೀಚಿಂಗ್ ಪುಡಿ ಅಥವಾ ಕೋಳಿ ಮೊಟ್ಟೆಯ ಸಿಪ್ಪೆಯ ಪುಡಿಯನ್ನು ರಂಗೋಲಿಯಂತೆ ಬಿಡೋದು ಸರಳವಾದಂಥ ಕ್ರಮ. ಆದರೆ ಮಣ್ಣಲ್ಲಿ ಹಸಿ ಅಥವಾ ತೇವಾಂಶ ಹೆಚ್ಚಿದ್ದಾಗ, ಹಾಗೆಯೇ ಮಳೆಯಾದಾಗ ಈ ಉಪಚಾರದ ಪರಿಣಾಮ ಕಡಿಮೆ ಆಗುತ್ತೆ. ಇನ್ನು ಭೂಮಿಗೆ ಕೆರೆಗೋಡನ್ನು ಬಳಸೋದಕ್ಕಿಂತ ಮುಂಚೆ ಆ ಕೆರೆಯಲ್ಲಿ ಮತ್ತು ಸಮೀಪದ ಜಮೀನಿನಲ್ಲಿ ಬಸವನ ಹುಳುಗಳ ತೊಂದರೆ ಇಲ್ಲ ಅನ್ನೋದನ್ನ ನಾವು ಖಚಿತ ಮಾಡ್ಕೋಬೇಕು. ಇನ್ನು ಹೊಲ ಗದ್ದೆ ಮತ್ತು ತೋಟಗಳಲ್ಲಿ ನೀರು ನಿಲ್ಲದಂತೆ ಸರಾಗವಾಗಿ ನೀರು ಬಸಿದು ಹೋಗೋ ರೀತಿಯಲ್ಲಿ ಬಸಿ ಗಾಲುವೆಗಳನ್ನು ತೆಗಿಬೇಕಾಗತ್ತೆ. ಆ ಬಸಿ ಗಾಲುವೆಗಳನ್ನು ಸ್ವಚ್ಛವಾಗಿ ಇಟ್ಕೋಬೇಕಾಗತ್ತೆ. ಬಸವನ ಹುಳುಗಳನ್ನು ಆಕರ್ಷಿಸಿ ಸಂಗ್ರಹಿಸೋದಕ್ಕೆ ಕಳೆತಂತ ಪಪ್ಪಾಯ, ಬಾಳೆಹಣ್ಣು, ಹಸಿ ಕಸ ಕಡ್ಡಿಗಳ ರಾಶಿ, ತೆಂಗಿನ ಗರಿಗಳು, ಅಡಿಕೆ ಹಾಳೆಗಳನ್ನು ಸಂಜೆ ವೇಳೆ ಅಲ್ಲಲ್ಲಿ ಇಟ್ಟು ಅವುಗಳನ್ನು ಆಕರ್ಷಣೆ ಮಾಡಿ ಮುಂಜಾನೆ ಅವುಗಳನ್ನು ಆರಿಸಿ ಗುಂಡಿನಲ್ಲಿ ಹಾಕಿ ಅವುಗಳ ಮೇಲೆ ನಾವು ಉಪ್ಪು ಅಥವಾ ಸುಣ್ಣ ಅಥವಾ ಬ್ಲೀಚಿಂಗ್ ಪುಡಿಯನ್ನು ಹಾಕಿ ಅವು ಸತ್ತ ನಂತರ ಮಣ್ಣಿಂದ ಮುಚ್ಚಬೇಕಾಗತ್ತೆ. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಪಿಎಂ ಜಗದೀಶ್. ಕೇಳುಗರೆ, ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ HIV ಏಡ್ಸ್ ಮತ್ತು ಅದರ ನಿಯಂತ್ರಣ ಈ ಕುರಿತು ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 27,250 ರೂಪಾಯಿಂದ 28,000 ರೂಪಾಯಿಗಳು, ಅರೇಬಿಕಾ ಚೆರಿ 13,500 ರೂಪಾಯಿಂದ 15,500 ರೂಪಾಯಿಗಳು, ರೊಬೆಸ್ಟಾ ಪಾರ್ಚ್ಮೆಂಟ್ 17,500 ರೂಪಾಯಿಂದ 18,000 ರೂಪಾಯಿಗಳು, ಹಾಗೂ ರೊಬೆಸ್ಟಾ ಚೆರಿ 10,400 ರೂಪಾಯಿಂದ 11,250 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಕಾರ್ಯಕ್ರಮ ಕೃಷಿರಂಗ ಪ್ರಸಾರವಾಯಿತು. ಸೇವಾ ಮಾಹಿತಿ: ಪಿರಿಯಾಪಟ್ಟಣ ತಾಲೂಕು ಆಳಲ್ಲೂರು ಗ್ರಾಮದ ಬಾರಿಕೆ ದಿವಂಗತ ಚಿನ್ನಪ್ಪ ಅವರ ಮಗ ತಿಮ್ಮಯ್ಯ ಗಿರಿ ಅವರು ಇಂದು ನಿಧನರಾದರು. 56 ವರ್ಷ ಪ್ರಾಯದ ಬಾರಿಕೆ ತಿಮ್ಮಯ್ಯ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 10 ಗಂಟೆ ನಂತರ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕುಶಾಲಿ ಹಮಾರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪಿ ಪ್ರಾಯೋಜಕರು ಸೆಂಚುರಿ ನ್ಯಾಚುರಲ್ ವಿನಿಯರ್ ಮೈಸೂರು ಹಂಗೆ ಕೊಡಗಿನ ವಿತರಕರು ಸುಖಾ ಮಾರ್ಕೆಟಿಂಗ್ ಜಯನಗರ ಮೈಸೂರು. ನಮ್ಮಲ್ಲಿ ಎಲ್ಲಾ ತರಹದ ಪ್ಲೈವುಡ್ ಬ್ರ್ಯಾಂಡ್ಗ ಲ್ಯಾಮಿನೇಟೆಡ್ ಬಾಗಿಲುಗ WPC ಹಂಗೆ NFC ಬಾಗಿಲುಗ ನಿಮಗೆ ಸಿಕ್ಕಿದೆ. ಹಿಂದೆ ಸಂಪರ್ಕ ಮಾಡಿ ಮಾಲೀಕರು ಮೊಟ್ಟನ ಕೌಶಿಕ್ ಸುಪ್ಪಯ್ಯ. ಮೊಬೈಲ್ 9483620311. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ: ಅರೆಭಾಷೆ ವಿಭಿನ್ನ ಆದ ಕಲೆ ಸಾಹಿತ್ಯ ಆಚಾರ ವಿಚಾರ ಸಂಸ್ಕೃತಿನ ಹೊಂದಿಟ್ಟುತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯವು ಹೇಳಿದವು. ಕನ್ನಡ ಸಂಸ್ಕೃತಿ ಇಲಾಖೆ ಹಂಗೆ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿನ ಕಡೆಯಿಂದ 2024ನೇ ಸಾಲಿನ ಅರೆಭಾಷೆ ಅಕಾಡೆಮಿನ ಗೌರವ ಪ್ರಶಸ್ತಿ ಪ್ರದಾನ ಜಂಬರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಿದವು. ಭಾಗಮಂಡಲದಲ್ಲಿ ನಾಡಗೌಡ ಸಮುದಾಯದವರು ಕಟ್ಟುತ್ತಿರುವ ಸಮುದಾಯ ಭವನಕ್ಕೆ 1 ಕೋಟಿ ಅನುದಾನ, ಜನಾಂಗಕ್ಕೆ ಸಾಂಸ್ಕೃತಿಕ ಶೈಕ್ಷಣಿಕ ಮತ್ತು ಕ್ರೀಡಾ ಕೇಂದ್ರ ಶುರು ಮಾಡುವ ಉದ್ದೇಶಕ್ಕೆ ಕೊಡಗು ಗೌಡ ಸಮಾಜಕ್ಕೆ ಜಾಗ ಮಂಜೂರು ಮಾಡುವ ಕುರಿತಂಗೆ ಸಚಿವ ಸಂಪುಟದಲ್ಲಿ ಅನುಮೋದನೆ ನೀಡಲಾದೆ ಅಂತ ಹೇಳಿದವು. ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ AS ಪೊನ್ನಣ್ಣಾವು ಅರೆಬಸಲೆ ಮಾತಾಡಿ ಅರೆಬಸೆ ಸಮುದಾಯದವು ದೇಶಕ್ಕೆ ಹಂಗೆ ರಾಜ್ಯಕ್ಕೆ ತನ್ನದೇ ಆದ ಕೊಡುಗೆ ಕೊಟ್ಟೊಳೋತ ಹೇಳಿದವು. ಈ ಸಂದರ್ಭ ಅರೆಬಸೆ ಸಾಹಿತ್ಯ ಮತ್ತು ಶೈಕ್ಷಣಿಕ ಸೇವೆಗೆ KR ಗಂಗಾಧರ, ಸಾಹಿತ್ಯ ಮತ್ತು ಪತ್ರಿಕೋದ್ಯಮ ಸೇವೆಗೆ UP ಶಿವಾನಂದ, ಅರೆಭಾಷಿಕರ ಸಂಘಟನೆ ಮತ್ತು ಆಡಳಿತ ಸೇವೆಗೆ DS ಆನಂದ ಅವಕ್ಕೆ ಗೌರವ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್, ಸಚಿವರಾದ ಭೈರತಿ ಸುರೇಶ್, ಶಾಸಕರಾದ ಮಂತರಗೌಡ, ಅಕಾಡೆಮಿ ಅಧ್ಯಕ್ಷರಾದ ಸದಾನಂದ ಮಾವಜಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಪುರುಷೋತ್ತಮ ಬಿಳಿಮಲೆ, ಬೇರೆ ಬೇರೆ ಗೌಡ ಸಮಾಜಗಳ ಪದಾಧಿಕಾರಿಗ ಮುಖ್ಯಪಟ್ಟವು ಹಾಜರಿದ್ದವು. ವಿದ್ಯಾರ್ಥಿಗ ವೈಜ್ಞಾನಿಕ ಮನೋಭಾವ ಬೆಳೆಸಿಕೊಂಡು ವಿಜ್ಞಾನದ ಕುತೂಹಲ ಹೊಚ್ಚ ಹೊಸ ಪ್ರಯೋಗಗಳ ಮೂಲಕ ಸ್ಥಳೀಯ ಸಮಸ್ಯೆಗಳಿಗೆ ವೈಜ್ಞಾನಿಕ ಪರಿಹಾರ ಕಂಡುಕೊಳ್ಳುವ ಮೂಲಕ ವಿಜ್ಞಾನ ಕ್ಷೇತ್ರಕ್ಕೆ ಒಳ್ಳ ಕೊಡುಗೆ ಕೊಡಕುತ್ತ ಸೋಮವಾರಪೇಟೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಕೃಷ್ಣಪ್ಪ ಅವು ಹೇಳಿದವು. ಕೊಡಗು ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆ ಕಡೆಯಿಂದ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಡಿ 2025-26ನೇ ಸಾಲಿನ ರಾಷ್ಟೀಯ ಆವಿಷ್ಕಾರ ಸಪ್ತಾಹ ಕಾರ್ಯಕ್ರಮದ ನಿಟ್ಟಲ್ಲಿ ಕುಶಾಲನಗರ ತಾಲೂಕಿನ ತೊರೆನೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿಜ್ಞಾನ ಸಂಘದ ಕೂಡುಕಟ್ಟಲ್ಲಿ ಏರ್ಪಾಟಾಗಿದ್ದ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ಅವು ಮಾತಾಡಿದವು. ವಿದ್ಯಾರ್ಥಿಗ ವಿಜ್ಞಾನ ವಿಷಯದಲ್ಲಿ ಜಾಸ್ತಿ ಆಸಕ್ತಿ ಹಂಗೆ ಕುತೂಹಲ ಹೊಂದಿರಕು ಇದರಿಂದ ತಮ್ಮಲ್ಲಿರುವ ಸುಪ್ತ ಪ್ರತಿಭೆನ ಹೊರಹಾಕಿ ಒಳ್ಳೆ ಭವಿಷ್ಯ ರೂಪಿಸಿಕೊಳ್ಳಿಕೆ ಸಾಧ್ಯ ಅಂತ ಹೇಳಿದವು. ಈ ಸಂದರ್ಭ ಕೂಡುಮಂಗಳೂರು ಪ್ರೌಢಶಾಲಾ ಮುಖ್ಯ ಶಿಕ್ಷಕ TG ಪ್ರೇಮ್ ಕುಮಾರ್ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದು ಇದೇ ಸಂದರ್ಭದಲ್ಲಿ ಮಕ್ಕಳಿಂದ ಬೇರೆ ಬೇರೆ ತರಹದ ವಿಜ್ಞಾನ ಮಾದರಿಗ ಪ್ರಯೋಗಗಳ ಪ್ರದರ್ಶನ ನಡೆದಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ, ಕೊಡವ ಸಾಹಿತ್ಯ ಅಕಾಡೆಮಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ಸಮಾಜ ಕಲ್ಯಾಣ ಇಲಾಖೆ, ನಗರಸಭೆ ಸೇರಿದಂತೆ ಬೇರೆ ಬೇರೆ ಇಲಾಖೆಗಳ ಕೂಡುಕಟ್ಟಲ್ಲಿ ಹಾಡಿರೆ ರಾಗಗಳ ತೂಗಿರೆ ದೀಪಗಳ ಕಾರ್ಯಕ್ರಮ December 3 ಬೆಳಗ್ಗೆ 10 ಗಂಟೆಗೆ ಮಡಿಕೇರಿನ ಗಾಂಧಿ ಭವನದಲ್ಲಿ ನಡೆದಿದೆ. ಜಿಲ್ಲಾಡಳಿತ, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆನ ಕಡೆಯಿಂದ ಮಡಿಕೇರಿಪೇಟೆನ ಜನರಲ್ ತಿಮ್ಮಯ್ಯ ಮ್ಯೂಸಿಯಂ ಥಿಯೇಟರ್ ಸನ್ನಿಸೈಡ್ ಯುದ್ಧ ಸ್ಮಾರಕದ ಅಂಗಳದಲ್ಲಿ December 7 ಬೆಳಗ್ಗೆ 10 ಗಂಟೆಗೆ ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆ ಕಾರ್ಯಕ್ರಮ ನಡೆದಿದೆ. ನಾವು ಕನ್ನಡಲ್ಲಿ ಮಾತಾಡ್ರೆ, ಬರೆದರೆ, ಸಾಹಿತ್ಯ ಓದಿರೆ, ಕನ್ನಡದ ಕಲೆಗೆ ಬೆಂಬಲ ಕೊಟ್ಟರೆ ಕನ್ನಡ ಭಾಷೆ ಬದುಕಿ ಬೆಳೆದದೆ ಅಂತ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರಾದ TP ರಮೇಶ್ ಅವರು ಹೇಳಿದರು. ಜಿಲ್ಲೆ ಹಂಗೆ ಸೋಮವಾರಪೇಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಕೂಡುಕಟ್ಟಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವದ ನಿಟ್ಟಲ್ಲಿ ಕನ್ನಡ ಸಾಹಿತ್ಯ ಸಂಭ್ರಮ 2025 ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವು ಮಾತಾಡಿದವು. ಕನ್ನಡ ಅತಿ ಪ್ರಾಚೀನ ಭಾಷೆ ಹಂಗೆ ತರ್ಕಬದ್ಧ ಭಾಷೆನೂ ಆಗಿದ್ದು 8 ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡ್ಕೊಂಡು ಅಂತ ಇವು ಹೇಳಿದವು. ಈ ಸಂದರ್ಭ ತಹಶೀಲ್ದಾರ್ KK ಕೃಷ್ಣಮೂರ್ತಿ, ಪರಿಷತ್ನ ಜಿಲ್ಲಾಧ್ಯಕ್ಷರಾದ MP ಕೇಶವ ಕಮ್ಮತ್ ಸೇರಿದಂಗೆ ಮುಖ್ಯಪಟ್ಟು ಹಾಜರಿದ್ದವು. ಕೊಡಗು ಗೌಡ ಮಾಜಿ ಯೋಧರ ಒಕ್ಕೂಟ ಮಡಿಕೇರಿ ಇದರ 15ನೇ ವರ್ಷದ ವಾರ್ಷಿಕ ಸಂತೋಷಕೂಟ December 6 ಶನಿವಾರ ಬೆಳಗ್ಗೆ 10 ಗಂಟೆಗೆ ಮಡಿಕೇರಿನ ಕೊಡಗು ಗೌಡ ಸಮಾಜದಲ್ಲಿ ನಡೆದಿದೆ.

ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿನುಳ್ಳೋ ಮಂಡವಂಡ ಹರ್ಷಿತ್ ಪೊನ್ನಪ್ಪ. ಕನ್ನಡ ಸಂಸ್ಕೃತಿ ಇಲಾಖೆ ಪಿಣ್ಯ, ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಪಿಣ್ಯ, ಸಾಹಿತ್ಯ ಅಕಾಡೆಮಿ ಮಡಿಕೇರಿ ರಾಧನೆಂಜ, 2024 ಅರೆಭಾಷೆ ಅಕಾಡೆಮಿರ ಗೌರವ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಕೂಡಿಯಾಡಿತಿದ್ದಕ್ಕೆ ಬರೆದ ಮುಖ್ಯಮಂತ್ರಿ ಸಿದ್ದರಾಮಯ್ಯಂಗ ಅರೆಭಾಷೆ ವಿಭಿನ್ನ ಅನಂತ ಕಲೆ ಸಾಹಿತ್ಯ ಆಚಾರ ವಿಚಾರ ಸಂಸ್ಕೃತಿ ಉಂಡು ಭಾಗಮಂಡಲದಲ್ಲಿ ನಾಡಗೌಡ ಸಮುದಾಯ ಕಾರಕಟ್ಟಿಂಡುಳ್ಳ ಸಮುದಾಯ ಭವನಕ್ಕೆ 1 crore ಅನುದಾನ ಕೊಡಪ್ಪ. ಅಲ್ಲತೆ ಜನಾಂಗಕ್ಕೆ ಸಾಂಸ್ಕೃತಿಕ ಶೈಕ್ಷಣಿಕ ಪಿಣ್ಯ ಕ್ರೀಡಾ